तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे अब पहली वाली बात कहाँ, परम तो सब ही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಓಹೋಹೊ ಎಲ್ಲಿ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना. ऐसी गलतियाँ कभी नहीं करो और लैंड स्लाइड से बचो. बिल्कुल आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗ ನಿಯಂತ್ರಣ ಕ್ರಮಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎಸ್ ಚೇತನಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೆಯೇ ಸಸ್ಯ ರೋಗಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ಬಿಎಸ್ ಚೇತನ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ರೋಗ ನಿರ್ವಹಣೆ ಯಾವ ರೀತಿ ಆಗಬೇಕು, ಸಮಗ್ರ ನಿಯಂತ್ರಣ ಕ್ರಮಗಳಲ್ಲಿ ಯಾವ ಎಲ್ಲ ಅಂಶಗಳನ್ನು ಅದು ಒಳಗೊಂಡಿದೆ, ಈ ವಿಚಾರಗಳ ಬಗ್ಗೆ ನಾವು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚೇತನ ಅವರೇ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಈಗ ಭತ್ತದ ಬೆಳೆ ಬೆಳವಣಿಗೆ ಹಂತದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಇದೆ. ಈ ಬೆಳೆಯಲ್ಲಿ ಪ್ರಮುಖವಾಗಿ ಯಾವ ರೋಗಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು, ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕಾಗುತ್ತೆ, ಒಂದು ವೇಳೆ ಈಗಾಗಲೇ ರೋಗ ಕಾಣಿಸ್ಕೊಂಡಿದ್ರೆ ನಿಯಂತ್ರಣ ಕ್ರಮಗಳು ಏನೆಲ್ಲ ಇರುತ್ತೆ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ರೈತ ಬಾಂಧವರಿಗೆ ಈಗೆಲ್ಲ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೀತಿದ್ದೀರಿ, ಈಗ ಹಲವು ಹಂತದಲ್ಲಿ ಈಗ ಸಸಿ ಮಡಿಯಿಂದ ಈಗ ಆಲ್ರೆಡಿ ಸಸಿ ಮಡಿ ಪಾಸ್ ಆಗಿಬಿಟ್ಟು ನೀವು ನಾಟಿ ಮಾಡಿದ್ದೀರಾ, ಕೆಲವರು 30 ದಿನ ಆಗಿದೆ, 45 ದಿನ, ಸೊ ವಿವಿಧ ಹಂತದಲ್ಲಿದೆ. ಈಗ ಭತ್ತದಲ್ಲಿ ನಮಗೆ ಹಲವಾರು ರೋಗಗಳು ಕಾಣಿಸ್ಕೊಳ್ತವೆ. ಪ್ರಪಂಚದಲ್ಲಿ ಸುಮಾರು 150 ಹೆಚ್ಚು ರೋಗಗಳನ್ನು ಇದುವರೆಗೂ ಗುರುತಿಸಲಾಗಿದೆ, ಆದರೆ ನಮ್ಮ ದೇಶದಲ್ಲಿ 8-9 ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ 8 ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಅದರಲ್ಲಿ 3 ಪ್ರಮುಖ ರೋಗಗಳಾಗಿದೆ. ನಮ್ಮ ದೇಶದಲ್ಲೂ ಕೂಡ ಈ 3 ರೋಗಗಳು ಹೆಚ್ಚು ಹಾನಿ ಉಂಟು ಮಾಡುತ್ತೆ, ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಈ 3 ರೋಗಗಳು. ಅವು ಯಾವ್ಯಾವು ಅಂದರೆ ಬೆಂಕಿ ರೋಗ, ಎರಡನೇದಾಗಿ ಎಲೆ ಕವಚಕೊಳೆ ರೋಗ, ಮತ್ತು ದುಂಡಾಣು ಅಂಗಮಾರಿ ರೋಗ. ಈ 3 ರೋಗಗಳು ನಮ್ಮ ಭತ್ತದ ಬೆಳೆಗೆ ಹೆಚ್ಚು ನಷ್ಟವನ್ನು ಉಂಟು ಮಾಡಿ ನಮಗೆ ರೈತರಿಗೆ ಉತ್ಪಾದನೆಗೆ ಮತ್ತು ರೈತರಿಗೆ ಹಾನಿ ಉಂಟು ಮಾಡ್ತದೆ. ಸೊ ಈಗ ನಮಗೆ ಇನ್ನೂ 8 ರೋಗ ಅಂತ ಹೇಳಿದೆ ನಾನು. ಈ 3 ರೋಗಗಳು ಬಿಟ್ಟರೆ ಇನ್ನು ಕಂದು ಚುಕ್ಕೆ ರೋಗ ಅಂತ ಕಾಣಿಸ್ಕೊಳ್ಳುತ್ತೆ, ಅಲ್ಲಲ್ಲೇ ಕಾಣಿಸ್ಕೊಳ್ಳುತ್ತೆ. ಆದರೆ ತೀವ್ರವಾಗಿ ಬರುವಂಥ ರೋಗಗಳು ಈ 3 ರೋಗಗಳು, ನಾನು ಮೊದಲೇ ಹೇಳಿದೆ, ಆ 3 ರೋಗಗಳು ಬಹಳ ತೀವ್ರವಾಗಿ ಬರುತ್ತೆ. ಕಂದು ಚುಕ್ಕೆ ರೋಗ ಬರುತ್ತೆ, 4ನೇ ರೋಗ ಅದು. ಇನ್ನು ಉದ್ಬತ್ತಿ ರೋಗ ಅಂತ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮತ್ತು ಕೇರಳದಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ನಂತರ ತೆನೆ ಕವಚಕೊಳೆ ರೋಗ ಅಂತ ಬರುತ್ತೆ, ಹುಸಿ ಕಾಡಿಗೆ ರೋಗ ಅಂತ ಇನ್ನೊಂದು ರೋಗ ಇದು, ಮತ್ತು ಬೇರುಗಂಟು ರೋಗ. ಇದಿಷ್ಟು ರೋಗಗಳು ನಮ್ಮ ರಾಜ್ಯದಲ್ಲಿ ಭತ್ತದ ಬೆಳೆಯಲ್ಲಿ ಕಾಣಿಸ್ಕೊಳ್ಳುವಂಥ ರೋಗಗಳು. ನಾನು ಪ್ರಮುಖವಾಗಿ ಈ ರೋಗಗಳ ಲಕ್ಷಣಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಹಂಚ್ಕೊಳ್ತೀನಿ. ನಂತರ ಕೊನೆಯದಾಗಿ ಸಮಗ್ರ ರೋಗ ನಿರ್ವಹಣೆ, ಎಲ್ಲ ರೋಗಗಳನ್ನು ಸಮಗ್ರವಾಗಿ ಹೇಗೆ ನಾವು ನಿರ್ವಹಣೆ ಮಾಡ್ಕೋಬೋದು ಅಂತ ನಿಮ್ಮಲ್ಲಿ ವಿಷಯನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಂಕಿ ರೋಗ. ನಮ್ಮ ರಾಜ್ಯದಲ್ಲಿ ಭತ್ತ ಬೆಳೆಯುವ ಎಲ್ಲಾ ಪ್ರದೇಶದಲ್ಲೂ ಈ ಬೆಂಕಿ ರೋಗ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಈ ಬೆಂಕಿ ರೋಗ ನಮಗೆ ಹೆಚ್ಚು ನಷ್ಟವನ್ನು ಉಂಟು ಮಾಡಿ, ಎಲ್ಲಾ ರೋಗಗಳಿಗಿಂತ ಈ ಬೆಂಕಿ ರೋಗನೇ ನಮಗೆ ಹೆಚ್ಚು ನಷ್ಟವನ್ನು ಉಂಟು ಮಾಡುವಂತ ರೋಗ. ಈ ಬೆಂಕಿ ರೋಗ ನಮಗೆ ಸಸಿ ಮಡಿಯಿಂದ ಹಿಡಿದು ಕಾಳು ಕಟ್ಟುವ ಹಂತವರೆಗೂ ಒಂದಲ್ಲ ಒಂದು ಹಂತದಲ್ಲಿ ಬಾಧಿಸುವಂತ ರೋಗ ಇದೆ. ಇದು ಮೂಲತಃ ಶಿಲೀಂಧ್ರದಿಂದ ಬರುವಂತ ರೋಗ ಮತ್ತು ಇದು ಗಾಳಿಯಲ್ಲಿ ಪ್ರಸಾರ ಆಗುತ್ತೆ, ಮತ್ತೆ ಇನ್ನೊಂದು ಬೀಜದಿಂದ ಕೂಡ ಪ್ರಸಾರ ಆಗುತ್ತೆ. ಈಗ ಬೀಜದಿಂದ ಪ್ರಸಾರ ಆಗುವಂತ ಮತ್ತೆ ಗಾಳಿಯಿಂದ ಬರುವಂತ ರೋಗ ನಮಗೆ ಸಸಿ ಮಡಿಯಲ್ಲೂ ಕೂಡ ಕಾಣಿಸ್ಕೊಳತ್ತೆ. ಯಾಕಂದ್ರೆ ಬೀಜದಲ್ಲಿ ಪ್ರಸಾರ ಆಗುವಂತ ರೋಗ ಸುಮಾರು 20 ದಿನದಲ್ಲಿ ಸಸಿ ಮಡಿಲೇ ನಿಮಗೆ ಈ ರೋಗ ಬೀಜದ ಪ್ರಸಾರ ಆಗಿದ್ರೆ ಸಸಿ ಮಡಿಯಲ್ಲಿ ಕಾಣಿಸ್ಕೊಳತ್ತೆ. ಈ ಸಸಿ ಮಡಿಲಿ ಬಿತ್ತನೆ ಆಗಿ 15 ದಿನದ ನಂತರ ನಿಮಗೆ ಹೆಚ್ಚಾಗಿ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಈ ಮೊದಲಿಗೆ ಈ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಎಲೆಯ ಮೇಲೆ ನಿಮಗೆ ನೀರು ಮಿಶ್ರಿತ ಕಂದು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಈ ಚುಕ್ಕೆಗಳು ನಂತರ ಏನಾಗುತ್ತೆ, 3-4 ದಿನದಲ್ಲ ನಂತರ ಚುಕ್ಕೆಗಳು ಕಾಣಿಸ್ಕೊಂಡ 3-4 ದಿನಗಳ ನಂತರ ವಜ್ರಾಕಾರವಾಗಿ ಮಾರ್ಪಡುತ್ತೆ. ಸಣ್ಣದಾಗಿ ವಜ್ರಾಕಾರವಾಗಿ ಮಾರ್ಪಟ್ಟು ಇಂತಹ ಚುಕ್ಕೆಗಳು ಹಲವಾರು ಚುಕ್ಕೆಗಳು ಒಂದೇ ಎಲೆಗೆ ಮೇಲೆ ಅಥವಾ ಬೇರೆ ಬೇರೆ ಎಲೆ ಮೇಲೆ ಮೂಡ್ಬಿಟ್ಟು ನಂತರ ಈ ಚುಕ್ಕೆಗಳು ಒಂದಕ್ಕೊಂದು ಸೇರ್ಬಿಟ್ಟು ಇಡೀ ಎಲೆಯನ್ನೇ ಉಣಗ್ತಾ ಹೋಗುತ್ತೆ. ಅದಕ್ಕೆ ಇದಕ್ಕೆ ಬೆಂಕಿ ರೋಗ ಅಂತ ಹೆಸರು. ಈ ಸಸಿ ಮಡಿಲಿ ನಿಮಗೆ ಬೆಂಕಿ ರೋಗ ಕಾಣಿಸ್ಕೊಂತು ಎಲೆ ಮೇಲೆ, ನಂತರ ನಾಟಿಯಾದ್ರ ನಂತರ 1 ತಿಂಗಳ ಒಳಗೆ ನಿಮಗೆ ಇಂತಹ ಚುಕ್ಕೆಗಳು ಮತ್ತೆ ಇಂತಹ ಲಕ್ಷಣಗಳು ಕಾಣಿಸ್ಕೊಂತವೆ. ಬೆಂಕಿ ರೋಗ ನಿಮಗೆ ನಾಟಿಯಾದ 1 ತಿಂಗಳ ಒಳಗೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಸಂಭವ ಇರುತ್ತೆ. ಆದ್ರಿಂದ ಈ ರೋಗ ಲಕ್ಷಣಗಳು ಏನು, ಚುಕ್ಕೆಗಳು ಮೊದಲು ಕಂದು ಚುಕ್ಕೆಗಳು ನಂತರ ವಜ್ರಾಕಾರವಾಗಿ ಮಾರ್ಪಟ್ಟು ಆ ವಜ್ರಾಕಾರವಾದ ಚುಕ್ಕೆಗಳ ಮಧ್ಯದಲ್ಲಿ ನಿಮಗೆ ಕಟ್ಟಿಗೆ ಬಣ್ಣ ಅಂದ್ರೆ ಹುಲ್ಲಿನ ಬಣ್ಣಕ್ಕೆ ತಿರುಗಿರುತ್ತೆ. ಚುಕ್ಕೆಯ ಮಧ್ಯಭಾಗದಲ್ಲಿ ಹುಲ್ಲಿನ ಬಣ್ಣ ಇರುತ್ತೆ, ನಂತರ ಬೂದು ಬಣ್ಣಕ್ಕೂ ಸಹ ವಾತಾವರಣ ಅನುಕೂಲವಾದಲ್ಲಿ ಬೂದು ಬಣ್ಣಕ್ಕೂ ಸಹ ತಿರುಗುತ್ತೆ. ಇಂತಹ ಚುಕ್ಕೆಗಳನ್ನು ಕಾಣಿಸ್ಕೊಂಡರೆ ರೈತರು ಇದು ಬೆಂಕಿ ರೋಗ ಅಂತ ಇದನ್ನ ಅವರು ಗುರುತಿಸಬೇಕಾಗತ್ತೆ. ನಂತರ ಇದಕ್ಕೆ ಯಾವುದು ಸಿಂಪರಣೆ ಮಾಡ್ಕೋಬೇಕು ಅಂದ್ರೆ ರೋಗನಾಶಕಗಳು ಯಾವುದು ಸಿಂಪರಣೆ ಮಾಡ್ಬೇಕು ಅದನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಇನ್ನೊಂದು, ಈ ಬೆಂಕಿ ರೋಗ ನಮ್ಗೆ ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ಬರುತ್ತೆ, ಯಾವ ವಾತಾವರಣ ಅನುಕೂಲ ಅಂತ ರೈತರಿಗೆ ಮನವರಿಕೆ ಆಗ್ಬೇಕಾಗತ್ತೆ. ಒಂದು ಅಂದ್ರೆ ಈಗ ತುಂತುರು ಮಳೆ ಬರ್ತಾ ಇರುತ್ತೆ, ಮತ್ತೆ ಗಾಳಿಲಿ ಹೆಚ್ಚು ತೇವಾಂಶ ಇರುತ್ತೆ, ಮತ್ತೆ ಹೆಚ್ಚಾಗಿ ಇತ್ತೀಚಿನ ದಿನದಲ್ಲಿ ರೈತರು ಸ್ವಲ್ಪ ಅವ್ರಿಗೂ ಗಮನಕ್ಕೆ ಬಂದಿದೆ ಏನಂದ್ರೆ, ಹೆಚ್ಚಾಗಿ ಸಾರಜನಕಯುಕ್ತ ಗೊಬ್ಬರ ರಸಗೊಬ್ಬರ ಬಳಸಿದ್ದಲ್ಲಿ ನಮಗೆ ರೋಗಗಳು ಮತ್ತೆ ಕೀಟಬಾಧೆ ಹೆಚ್ಚಾಗ್ತಿದೆ ಅಂತ. ಆದ್ರಿಂದ ರೈತರು ಇತ್ತೀಚಿನ ದಿನದಲ್ಲಿ ಬಳಸ್ತಾ ಇದ್ದಾರೆ. ಆದರೆ ಕೆಲವು ರೈತರು ಈಗ ಕಾಂಪ್ಲೆಕ್ಸ್ ಗೊಬ್ಬರ ಅಂತಾರೆ, 20-20-13 ಅಂತಾರೆ, ಅದರಲ್ಲಿ ಪೊಟ್ಯಾಷ್ ಅಂಶ ಇರಲ್ಲ. ಈ ಪೊಟ್ಯಾಷ್ ಅಂಶ ಇಲ್ದರೆ ಅಂತ ಗೊಬ್ಬರ ತಗೊಂಡು ಹಾಕಿದಲ್ಲಿ ರೋಗ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಆದ್ರಿಂದ ಅಂತಹ ಗೊಬ್ಬರ ಉಪಯೋಗಿಸಿದಲ್ಲಿ ರೈತರು ಪೊಟ್ಯಾಶ್ ಹಾಕ್ಬೇಕಾಗತ್ತೆ. ಮತ್ತೆ ಸಾರಜನಕನ ಹಂತ ಹಂತವಾಗಿ ಈಗ ಅಂದ್ರೆ 25 ದಿನಕ್ಕೊಂದ್ಸಲ ಕೊಡ್ಬೇಕಾಗತ್ತೆ, 45 ದಿನಕ್ಕೊಂದ್ಸಲ ಕೊಡ್ಬೇಕಾಗ. ಸೊ ಆ ತರ ಕೊಟ್ಟಿದ್ದಲ್ಲಿ ರೋಗ ನಿಮ್ಗೆ ಹೆಚ್ಚಾಗಿ ಉಲ್ಬಣಗೊಳ್ಳಲ್ಲ. ಆದ್ರಿಂದ ರೈತರು ಸಾರಜನಕನ ಹಂತಂತವಾಗಿ ಕೊಡಿ, ಎಷ್ಟು ಶಿಫಾರಸ್ ಮಾಡಿರ್ತಾರೋ ಅಷ್ಟು ಕೊಟ್ಟರಲ್ಲಿ ನಿಮಗೆ ಈ ರೋಗದ ನಿರ್ವಹಣೆ ಸುಲಭವಾಗಿ ಮಾಡ್ಕೋಬಹುದು. ನಂತರ ನಾನು ಯಾವ ಶಿಲೀಂಧ್ರನಾಶಕಗಳನ್ನ ಬೆಳೆಸಬೇಕು ಅಂತ ನಿಮಗೆ ಹೇಳ್ತೇನೆ. ಎಲೆ ಬೆಂಕಿ ರೋಗ ನಿಮಗೆ ನಾಟಿಯಾಗಿ ಅಥವಾ ಸಸಿ ಮಡಿಯಲ್ಲಿ ಏನಾರ ಇಂಥ ಚಿಹ್ನೆಗಳು ಕಾಣಿಸ್ಕೊಂಡಲ್ಲಿ ನೀವು ಕಾರ್ಬನ್ಡೈಸಿಮ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ, 50 WP, ಇದನ್ನ ನೀವು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಉಪಯೋಗಿಸಿಬಿಟ್ಟು ಸಿಂಪರಣೆ ಮಾಡಬೇಕು. ಅಥವಾ ಟ್ರೈಸೈಕ್ಲೋಸೋಲ್ ಅಂತ ಇನ್ನೊಂದು ಶಿಲೀಂಧ್ರನಾಶಕ ಇದೆ, ಅದು 6 ಗ್ರಾಂ ಪ್ರತಿ 10 ಲೀಟರ್ ನೀರಿಗೆ ಉಪಯೋಗಿಸ್ಬಿಟ್ಟು ಸಿಂಪರಣೆ ಮಾಡ್ಬೋದು. ಇನ್ನು ಹಲವಾರು ಶಿಲೀಂಧ್ರನಾಶಕಗಳಿದೆ, ಆದರೆ ಪ್ರಮುಖವಾಗಿ ಇದು ಇವೆರಡು ನಮಗೆ ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗುತ್ತೆ. ಸೊ ಆ ಶಿಲೀಂಧ್ರನಾಶಕ ಉಪಯೋಗಿಸ್ಬೋದು. ನಂತರ ಇನ್ನೂ ಹೆಚ್ಚಾಗಿ ತೀವ್ರತೆ ಹೆಚ್ಚಿದ್ದಲ್ಲಿ ಎಲೆ ಪೂರ್ಣ 50%ರಷ್ಟು ನಿಮಗೆ ಗಿಡ ರೋಗದಿಂದ ಆವರಿಸ್ಕೊಂಡಿದೆ ಅಂದಾಗ ಸಂಯುಕ್ತ ಶಿಲೀಂಧ್ರನಾಶಕ ಇದೆ, ಅದು ನೇಟಿವ್ ಅಂತೇಳಿ ಅಂತ, ಅದು ಟ್ರೈಫ್ಲೋಕ್ಸಿಸ್ಟ್ರೋವಿನ್ ಮತ್ತೆ ಟೆಬಿಕೊನೋಸೋಲ್ ಎರಡು ಕಾಂಪೌಂಡ್ ನ ಮಿಕ್ಸ್ ಮಾಡಿ ಮಾಡಿರುವಂತದ್ದು. ಅದನ್ನ ನೀವು 4 ಗ್ರಾಂ ಪ್ರತಿ 10 ಲೀಟರ್ ನೀರಿಗೆ ಉಪಯೋಗಿಸ್ಬಿಟ್ಟು ನೀವು ಸಿಂಪರಣೆ ಮಾಡೋದ್ರಿಂದ ನೀವು ಈ ರೋಗನ ಹತೋಟಿ ಮಾಡ್ಕೋಬಹುದು. ಇನ್ನು ಈ ಬೆಂಕಿ ರೋಗ ನಾನು ಹೇಳಿದೆ, ಸಸಿ ಮಡೆಯಿಂದ ಹಿಡಿದು ಕಾಳು ಬಲಿಯುವವರೆಗೂ ಅಂದ್ರೆ ಎಲ್ಲಾ ಹಂತದಲ್ಲೂ ಬರುವಂತ ಇದು ಪ್ರಮುಖವಾದ ರೋಗ ಅಂತ. ಈ ಬೆಂಕಿ ರೋಗ ನಿಮಗೆ ಎಲೆ ಮೇಲೆ ಬಂದಲ್ಲಿ ನಿಮಗೆ ಬಹಳ ಅಂದ್ರೆ ಲಕ್ಷಣಗಳು ನೋಡ್ಕೊಂಡು ಸಿಂಪರಣೆ ಮಾಡಿದಲ್ಲಿ ನೀವು ಇದನ್ನ ನಿರ್ವಹಣೆ ಮಾಡ್ಕೋಬಹುದು. ನಂತರ ನಿಮಗೆ ಕುತ್ತಿಗೆ ಬೆಂಕಿ ರೋಗ ಅಂತ ಒಂದು ಬರುತ್ತೆ, ಇದು ಕೂಡ ಶಿಲೀಂಧ್ರದಿಂದ ಬರುವಂತದ್ದು. ಇದು ತೆನೆ ಬಂದ ನಂತರ ಕಾಣಿಸ್ಕೊಳ್ಳೋದು, ತೆನೆ ಬಂದ ನಂತರ ತೆನೆಯ 1 ಸೆಂಟಿಮೀಟರ್ ಕೆಳಗಿನ ಭಾಗದಲ್ಲಿ ಮೊದಲಿಗೆ ನಿಮಗೆ ಏನಾಗುತ್ತೆ, ಹಸಿರು ಬಣ್ಣ ಇದ್ದಿದ್ದು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ನಂತರ ಆ ಭಾಗ ಕಂದು ಬಣ್ಣಕ್ಕೆ ತಿರುಗಿ ನಂತರ ತೆನೆ ಒಣಗಲು ನಿಮಗೆ ಪ್ರಾರಂಭ ಆಗುತ್ತೆ. ಈ ರೋಗ ಬಹಳ ನಷ್ಟವನ್ನು ಉಂಟು ಮಾಡುವಂತ ರೋಗ. ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳುತ್ತೆ ಎಲ್ಲ ಭಾಗದಲ್ಲೂ, ನಮ್ಮ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ಭಾಗದಲ್ಲೂ ಇದು ಹೆಚ್ಚು ನಷ್ಟವನ್ನು ಉಂಟು ಮಾಡುವಂತ ರೋಗ. ಈ ರೋಗಕ್ಕೆ ನಿಮಗೆ ಯಾವ ನಿರೋಧಕ ತಳಿ ಅಂದ್ರೆ ಬೆಂಕಿ ರೋಗಕ್ಕೆ ಸಹಿಷ್ಣತ ತಳಿ ಇದೆ, ಅಂದ್ರೆ ಈಗ BR ಬಾಂಗ್ಲಾ ಬದ್ಧ ಅಂತ ಹೇಳ್ತೀರಿ 2655, ಅದು ಮತ್ತೆ ರಾಶಿ ಅಂತ ಇದೆ. ಇವೆರಡು ರೋಗ ತಡ್ಕೊಳ್ಳುವಂತ ಶಕ್ತಿ ಇದೆ, ಆದ್ರೆ ನಿರೋಧಕ ಅಂದ್ರೆ ರೋಗ ಬರದೇ ಇಲ್ಲ ಅಂತ ಇರುವಂತ ಯಾವ ತಳಿನೂ ಇಲ್ಲ. ಆದ್ರಿಂದ ಈ ಗುತ್ತಿಗೆ ಬೆಂಕಿ ರೋಗಕ್ಕೆ, ನಾನು ಎಲೆ ಬೆಂಕಿ ರೋಗಕ್ಕೆ ರೋಗ ಲಕ್ಷಣ ನಂತರ ನೀವು ಸಿಂಪಡಣೆ ಮಾಡಿ ಅಂತ ನಿಮ್ಗೆ ಶಿಫಾರಸು ಮಾಡ್ತೀನಿ. ಆದ್ರೆ ಕುತ್ತಿಗೆ ಬೆಂಕಿ ರೋಗಕ್ಕೆ ನೀವು ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಬೇಕಾಗತ್ತೆ. ಯಾವಾಗ ಸಿಂಪಡಣೆ ಮಾಡಬೇಕು ಅಂತಂದ್ರೆ, ನಿಮಗೆ ಒಡೆ ಬರುವ ಸಂದರ್ಭದಲ್ಲಿ ಅಂದ್ರೆ ಅಲ್ಲೊಂದು ಇಲ್ಲೊಂದು ಒಡೆ ಕಡಿತಾ ಇದೆ, ಹೂ ತೆನೆ ಕಡಿತಾ ಇದೆ ಅಂದಾಗ 5% ತೆನೆ ಕಡಿಯುವ ಹಂತದಲ್ಲಿ ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಶಿಲೀಂದ್ರನಾಶಕಗಳಿದೆ, ಟ್ರೈಸೈಕ್ಲೋಸಲ್ ಅಂತ ಏನು ಶಿಲೀಂದ್ರನಾಶಕ ಇದೆ ಅದನ್ನು ಉಪಯೋಗಿಸ್ಬೋದು, ಅದು ಕೂಡ 6 gram ಪ್ರತಿ 10 liter. ಅಥವಾ ನೇಟಿವ್ ಅಂತ ಎಬಿಕೋನೋಸಲ್ ಮತ್ತೆ ಟ್ರೈಫ್ಲೋಕ್ಸೋಸ್ಟ್ರೋವಿನ್ ಅಂತ ಏನ್ ಹೇಳಿದೆ ಆ ಶಿಲೀಂದ್ರನಾಶಕ ಕೂಡ ಅವರು 4 gram ಪ್ರತಿ 10 liter ಸಿಂಪಡಿಸಬಹುದು. ಅಥವಾ ಹಲವಾರು ಶಿಲೀಂದ್ರನಾಶಕಗಳಿದೆ, ಆದ್ರೆ ಸಿಂಪಡಿಸುವ ಹಂತ ಅಂದ್ರೆ ಯಾವ 5% ತೆನೆ ಬರುವ ಹಂತದಲ್ಲೇ ನೀವು ಸಿಂಪಡಣೆ ಮಾಡಿದಲ್ಲಿ ಈ ರೋಗನ ಹತೋಟಿ ಮಾಡ್ಕೋಬಹುದು. ಆದ್ರೆ ತೆನೆ ಬಂದ ನಂತರ ರೋಗ ಲಕ್ಷಣಗಳು ಕಾಣಿಸ್ಕೊಂಡ ನಂತರ ನೀವು ಸಿಂಪಡಣೆ ಮಾಡಿದಲ್ಲಿ ಈ ರೋಗನ ಹತೋಟಿ ಮಾಡೋದು ಬಹಳ ಕಷ್ಟ, ಹತೋಟಿ ಮಾಡೋಕ್ಕಾಗೋದೂ ಇಲ್ಲ. ಆದ್ರಿಂದ ರೈತರಲ್ಲಿ ಮನವಿ ಏನಂದ್ರೆ, ಈ ರೋಗಕ್ಕೆ ಯಾಕಂದ್ರೆ ಯಾವುದೇ ತಳಿಯೂ ನಿರೋಧಕತೆ ಇಲ್ಲ, ಮತ್ತೆ ಹೈಬ್ರಿಡ್ ಮತ್ತೆ ಸಣ್ಣಕ್ಕಿ ತಳಿಗಳಲ್ಲಿ ಈ ರೋಗ ಕಡ್ಡಾಯವಾಗಿ ಬಂದೇ ಬರುತ್ತೆ ಅಂತ ನಮ್ಮ ಸಂಶೋಧನೆ ಪ್ರಕಾರ. ಆದ್ರಿಂದ ಎಲ್ಲಾ ತಳಿ ಬೆಳೆಯುವಂತ ರೈತರಿಗೆ ಈ ರೋಗಕ್ಕೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಿದ್ದಲ್ಲಿ ರೈತರು ಬಹಳ ಪರಿಣಾಮಕಾರಿಯಾಗಿ ಈ ರೋಗ ನಿರ್ವಹಣೆ ಮಾಡಿ ಒಳ್ಳೆ ಬೆಳೆನ ಪಡ್ಕೋಬಹುದು. ಇನ್ನು ಕುತ್ತಿಗೆ ಬೆಂಕಿ ರೋಗ ಅಂದ್ರೆ ಈ ಒಡೆ ಕಡಿದ 10 ದಿನಕ್ಕೆ ಅಂದ್ರೆ ಹಾಲು ತುಂಬಾ ಹಂತದಲ್ಲಿ ಏನಾದರೂ ಕಾಣಿಸ್ಕೊಂಡಲ್ಲಿ ನಿಮ್ಗೆ ಬಹಳ ಜೊಳ್ಳಾಗುತ್ತೆ, ಅಥವಾ ಕಾಳು ಬಲಿಯೋ ಹಂತದಲ್ಲಿ ಏನಾದ್ರು ಕುತ್ತಿಗೆ ಬೆಂಕಿ ರೋಗ ಬಂದಲ್ಲಿ ಜೊಳ್ಳು ಅಂದ್ರೆ ಅರ್ಧಂಬರ್ಧ ಕಾಳು ಕಟ್ಟಿರುತ್ತೆ ಅಲ್ಲೂ ಕೂಡ ಅಕ್ಕಿ ಪುಡಿ ಆಗುತ್ತೆ. ಸೊ ಆದ್ರಿಂದ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಸೊ ಎಲ್ಲಾ ರೈತರು ಈ ರೋಗಕ್ಕೆ ಮುಂಜಾಗ್ರತೆಯಾಗಿ ನಾನೇನು ಶಿಲೀನಾಶಕಗಳು ಟ್ರೈಸೈಕ್ಲೋಸಲ್ ಅಂತ ಹೇಳಿದೆ 75 WP, ಅದು 6 gram ಪ್ರತಿ 10 liter, ಅಥವಾ ನೇಟಿವ್ ಅಂತ ಅದು ಟ್ರೈಫ್ಲೋಕ್ಸೋಸಲ್ ಪ್ಲಸ್ ಟೆಬಕನೋಸಲ್ ನೇಟಿವ್ ಅಂತ ಅದು ಟ್ರೇಡ್ ನೇಮು, ಅದು 4 gram ಪ್ರತಿ 10 liter, ಅಥವಾ ಇಂಪ್ರೆಷನ್ ಅಂತ ಇನ್ನೊಂದಿದೆ ಟ್ರೈಸೈಕ್ಲೋಸಲ್ ಪ್ಲಸ್ ಹೆಕ್ಸಾಕೋನೋಸಲ್, ಅದು ಕೂಡ ಒಂದು ಸಂಯುಕ್ತ ಶಿಲೀನಾಶಕ, ಅದು 1 gram ಪ್ರತಿ ಲೀಟರ್. ಅಥವಾ ಕಿಟಾಸಿನ್ ಅಂತ ಇದೆ ಅದು ಕೂಡ 1 gram ಪ್ರತಿ ಲೀಟರ್. ಯಾವ್ದಾದ್ರೂ ಸಿಂಪಡಿಸಿ, ಬಟ್ 5% ತೆನೆ ಬರುವ ಹಂತದಲ್ಲಿ ಸಿಂಪಡಿಸಿದಲ್ಲಿ ನೀವು ಪರಿಣಾಮಕಾರಿಯಾಗಿ ಈ ರೋಗನ ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಈ ಬೆಂಕಿ ರೋಗ, ಕುತ್ತಿಗೆ ಬೆಂಕಿ ರೋಗ ಹೇಳಿದೆ ನಿಮಗೆ, ಎಲೆ ಬೆಂಕಿ ರೋಗ ಹೇಳಿದೆ, ಇನ್ನು ಗಿಣ್ಣುಗೂ ಕೂಡ ಅಂದ್ರೆ ಕಾಂಡದ ಗಿಣ್ಣಿನ ಭಾಗದಲ್ಲೂ ಕೂಡ ಈ ರೋಗ ಬಾಧಿಸುವ ಸಾಧ್ಯತೆ ಇರುತ್ತೆ. ಸೊ ಆ ಗಿಣ್ಣಿನ ಭಾಗದಲ್ಲೂ ಕೂಡ ಮೊದಲು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗ್ಬಿಟ್ಟು ಒಣಗ್ತಾ ಹೋಗಿ ಅಂದ್ರೆ ಗಿಡ ಬಿದ್ದೋಗ್ಬಿಡುತ್ತೆ ರೋಗ ಬಾಧೆ ಆದ್ಮೇಲೆ. ಸೊ ಈ ಬೆಂಕಿ ರೋಗಕ್ಕೆ ರೈತರು, ಎಲ್ಲಾ ರೈತರು, ಎಲ್ಲಾ ಭಾಗದಲ್ಲಿ ಬೆಳೆಯುವಂತ ಭತ್ತ ಬೆಳೆಯುವಂತ ರೈತರು ಇದಕ್ಕೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡೋದು ಬಹಳ ಅನುಕೂಲ. ಇದಿಷ್ಟು ಮುಖ್ಯವಾಗಿ ಬೆಂಕಿ ರೋಗದ ಬಗ್ಗೆ ಆಯ್ತು. ಹೌದು ಸರ್. ಇನ್ನು ಎರಡನೇ ರೋಗ ಯಾವುದು, ಅದರ ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಯಾವ ಹಂತದಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಇನ್ನು ಈ ಎಲೆ ಕವಚ ಕೊಳೆ ರೋಗ, ಎರಡನೇ ಮುಖ್ಯ ರೋಗ ಅಂತಂದ್ರೆ ಭತ್ತದಲ್ಲಿ ಎಲೆ ಕವಚ ಕೊಳೆ ರೋಗ. ಇದು ಕೂಡ ಭತ್ತ ಬೆಳೆಯುವ ಎಲ್ಲಾ ಪ್ರದೇಶದಲ್ಲೂ ಕೂಡ ಈ ರೋಗ ಕಾಣಬರುತ್ತೆ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ಶಿಲೀಂಧ್ರ ಮಣ್ಣಿನಲ್ಲಿ ವಾಸವಾಗಿರುತ್ತೆ, ಆದ್ರೆ ನಿಮಗೆ ರೋಗ ಬಾಧಿಸುವ ಹಂತ ಅಂದ್ರೆ 30 ತೆಂಡೆಯೋಡಿಯ ಹಂತದಲ್ಲೇ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳೋದು. 30-45 ದಿನ ನಾಟಿಯಾಗಿ 30-45 ದಿನ. ಈ ರೋಗದ ಲಕ್ಷಣಗಳು ಮೊದಲು ಬುಡಭಾಗದಿಂದ ಅಂದ್ರೆ ನೀರು ನಿಲ್ಲಿಸಿರ್ತಾರಲ್ಲ ಆ ನೀರಿನ ಮಟ್ಟದಲ್ಲಿ ಬುಡಭಾಗದಲ್ಲಿ ನಿಮಗೆ ಮೊದಲು ಕಂದು ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ನಂತರ ಆ ಚುಕ್ಕೆಗಳಿಗೆ ನಿರ್ದಿಷ್ಟವಾದ ಆಕಾರ ಇರಲ್ಲ, ಆ ಮಚ್ಚೆಗಳು ಅಗಲವಾಗಿ ನಂತರ ಬೂದು ಬಣ್ಣಕ್ಕೆ ತಿರುಗದು. ಇಂತಹ ಮಚ್ಚೆಗಳು ತೀವ್ರತೆ ಹೆಚ್ಚಿದ್ದಲ್ಲಿ ಎಲೆಯ ಭಾಗಕ್ಕೆ ಅದು ಹಡುತ್ತಾ ಹೋಗುತ್ತೆ, ಅಂದ್ರೆ ಮೇಲಿನ ಭಾಗಕ್ಕೆ ಹಡುತ್ತಾ ಹೋಗುತ್ತೆ, ಮತ್ತು ಬಹಳ ತೀವ್ರವಾಗಿ ಬಹಳ ಫಾಸ್ಟ್ ಆಗಿ ಇದು ರೋಗ ಹರಡುತ್ತೆ. ಸೊ ಆದ್ರಿಂದ ಇಂತಹ ರೋಗ ಲಕ್ಷಣಗಳನ್ನ ಕಂಡಲ್ಲಿ ರೈತರು ಇದಕ್ಕೂ ಕೂಡ ಸಿಂಪಡಣೆ ಮಾಡ್ಬೇಕಾಗತ್ತೆ. ಆದ್ರೆ ಈ ರೋಗ ಹೆಚ್ಚಾಗಿ ನಮಗೆ ಬದುವಿನ ಪಕ್ಕದಲ್ಲಿ ಫಸ್ಟ್ ಮೊದಲಿಗೆ ಕಾಣಿಸ್ಕೊಳುತ್ತೆ, ನಂತರ ಇದು ನೀರಿನಲ್ಲಿ ಹರಡುತ್ತೆ. ಆಕ್ಚುಲಿ ಈ ರೋಗ ನೀರಿನಲ್ಲಿ ಹರಡುತ್ತೆ. ಇಂತಹ ರೋಗ ಲಕ್ಷಣಗಳು ಕಾಣಿಸ್ಕೊಂಡಲ್ಲಿ ರೈತರು ಇದಕ್ಕೂ ಕೂಡ ಸಿಂಪಡಣೆ ಮೂಲಕ ಇದನ್ನ ಹತೋಟಿ ಮಾಡ್ಕೋಬಹುದು. ಮತ್ತೆ ಸಮಗ್ರ ರೋಗ ನಿರ್ವಹಣೆಯಲ್ಲಿ ನಿಮಗೆ ಜೈವಿಕ ಹತೋಟಿ ಹೇಗೆ ಮಾಡಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ರಾಸಾಯನಿಕವಾಗಿ ಈಗ ರೈತರು ಆಲ್ರೆಡಿ ಈ ಹಂತದಲ್ಲಿ ಇದೆ, 30-45 ದಿನದ ಹಂತದಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿದೆ. ಸೊ ಅಂತ ರೈತರು ಇಂತಹ ಲಕ್ಷಣ ಕಾಣಿಸ್ಕೊಂಡಲ್ಲಿ ಟೈಫ್ಲುಜಾಮೈಡ್ ಪಲ್ಸರ್ ಅಂತ ಒಂದು ಸಿಗುತ್ತೆ, ಅದು 1 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ರಾಪಿಕೋನೋಸಲ್ ಅಂತ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ, ಅದು 1 ml ಪ್ರತಿ ಲೀಟರ್ ನೀರಿಗೆ, ಪ್ರಾಪಿಕೋನೋಸಲ್ 25 EC, ಅಥವಾ ಹೆಕ್ಸಾಕೋನೋಸಲ್ ಕಾಂಟಾಫ್ ಪ್ಲಸ್ ಅಂತ ಸಿಗುತ್ತೆ, ಅದು 5 SC ಅಂತ ಅದು ಈ ಕಾನ್ಸಂಟ್ರೇಷನ್, ಅದು 2 ml ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡ್ಬೋದು. ಇನ್ನು ಕೆಲವು ಸಲ ಏನಾಗುತ್ತೆ ಸರ್, ಈಗ 30 ದಿನದಲ್ಲಿ ನಮಗೆ ಎಲೆ ಬೆಂಕಿ ರೋಗನೂ ಬಂದಿದೆ, ಈ ರೋಗನೂ ಸ್ಟಾರ್ಟ್ ಆಗುತ್ತೆ, ಆವಾಗ ಸಂಯುಕ್ತ ಶಿಲೀನಾಶಕನ ಉಪಯೋಗಿಸ್ಬೋದು. ಯಾವುದು ಅಂದ್ರೆ ನೇಟಿವ್ ಅಂತ ಏನು ಹೇಳಿದೆ, ಅದು ಬೆಂಕಿ ರೋಗಕ್ಕಾಗುತ್ತೆ ಮತ್ತೆ ಎಲೆ ಕವಚಕೊಳ ರೋಗವೂ ಆಗುತ್ತೆ. ಸೊ ಟೆಬಕೋನೋಸಲ್ ಮತ್ತೆ ಟ್ರೈಫ್ಲೋಕ್ಸಿಸ್ಟ್ರೋಮಿನ್ ಸಂಯುಕ್ತ ಶಿಲೀನಾಶಕ, ಅದು 4 g ಪ್ರತಿ 10 ಲೀಟರ್ ನೀರಿಗೆ. ಬೆಂಕಿ ರೋಗ ಮತ್ತೆ ಎಲೆ ಕವಚಕೊಳ ರೋಗ ಎರಡೂ ಇದ್ದಲ್ಲಿ ಈ ಇದನ್ನ ಸಿಂಪಡಣೆ ಮಾಡಿದಲ್ಲಿ ರೈತರು ಹತೋಟಿ ಮಾಡ್ಕೋಬಹುದು ಎರಡು ರೋಗನು. ಇನ್ನು ಆರ್ಥಿಕ ನಷ್ಟವನ್ನ ಗಮನದಲ್ಲಿಟ್ಕೊಂಡು ಇನ್ನೊಂದು ರೋಗವನ್ನ ನಾವು ಪರಿಗಣಿಸೋದಾದ್ರೆ ಮೂರನೇದು ನೀವು ಹೇಳಿದ್ದು ದುಂಡಾಣು ಅಂಗಮಾರಿ ರೋಗ, ಇದು ಸಹ ಹಲವಾರು ಪ್ರದೇಶಗಳಲ್ಲಿ ಕಂಡು ಬಂದಿದೆ. ಇದಕ್ಕೆ ಏನು ಪರಿಹಾರ ಸರ್? ದುಂಡಾಣು ಅಂಗಮಾರಿ ರೋಗ ಆಕ್ಚುಲಿ ನಮ್ಮ ದೇಶದಲ್ಲಿ 3ನೇ ಮುಖ್ಯ ರೋಗ ಅಂತ ಹೇಳ್ತೀವಿ. ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಇದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಇತ್ತೀಚಿನ ಕಳೆದ 3-4 ವರ್ಷಗಳಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲೂ ಕೂಡ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಹೋದ ವರ್ಷ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು, ತಲಕಾಡಲ್ಲಿ ಕಾಣಿಸ್ಕೊಂಡಿತ್ತು, KR ನಗರ ಎಲ್ಲ ಹತ್ರನು ಗಮನಿಸಿದ್ವಿ ಮಂಡ್ಯದಲ್ಲೂ. ಇದರಲ್ಲಿ ದುಂಡಾಣು ಅಂದ್ರೆ ಈಗ ಬ್ಯಾಕ್ಟೀರಿಯಾ, ಈ ಬ್ಯಾಕ್ಟೀರಿಯಿಂದ ಬರುವಂತ, ನಾನು ಮೊದಲಿಗೆ ನಿಮ್ಗೆ ಬೆಂಕಿ ರೋಗ ಹೇಳಿದೆ ಲೈಕ್ ಅದೆಲ್ಲ ಶಿಲೀಂಧ್ರದಿಂದ, ಇದು ಬ್ಯಾಕ್ಟೀರಿಯಿಂದ ಬರುವಂತ ರೋಗ. ಇದು ಕೂಡ ಸಸಿಮಡಿಯಿಂದ ಹಿಡಿದು ನಮಗೆ ತೆನೆ ಬರುವ ಹಂತವರೆಗೂ ಎಲ್ಲ ಹಂತದಲ್ಲೂ ಕಾಣಿಸ್ಕೊಳ್ಳುವಂತ ರೋಗ. ಹೆಚ್ಚಾಗಿ ನಮಗೆ ಟಿಲ್ಡ್ರಿಂಗ್ ಸ್ಟೇಜ್ ಅಂತ ಏನು ತೆಂಡೆ ಹೊಡೆ ಹಂತದಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂತು. ಇದು ರೋಗ ಲಕ್ಷಣಗಳಿಗೇನಂದ್ರೆ ಎಲೆ ಮೇಲೆ ನಮಗೆ ಬಿಳಿ ಪಟ್ಟಿ ಅಂದ್ರೆ ತುದಿಯ ಭಾಗದಿಂದ ಬಿಳಿ ಪಟ್ಟಿ ಕಾಣಿಸ್ಕೊಳ್ಳುತ್ತೆ, ನಂತರ ಎಲೆ ಎರಡು ಬದಿಯಲ್ಲೂ ಕೂಡ ಹಸಿರು ಮತ್ತೆ ಬಿಳಿ ಪಟ್ಟಿಗಳು ಕಾಣಿಸ್ಕೊಳ್ಳುತ್ತೆ ಕೆಳಗಿನ ಭಾಗದಲ್ಲಿ. ನಂತರ ನಾವೇನಾದ್ರು ಅದನ್ನ ಸರಿಯಾಗಿ ಗಮನಿಸ್ಲಿಲ್ಲ ಅಂತಂದ್ರೆ ಅದು ಮೇಲಿನ ಎಲೆಗಳಿಗೂ ಕೂಡ ಅದು ಹಪ್ತಾ ಹೋಗುತ್ತೆ. ನಂತರ ಈ ರೈತರು ಕೆಲವರು ಇದು ಪೋಷಕಾಂಶದ ಡಿಫಿಷಿಯನ್ಸಿ ಅಂತಾನೂ ಅನ್ಕೋಬಹುದು, ಆದ್ರೆ ಅಲ್ಲ, ಅದು ಪಟ್ಟೆಗಳು ಪೋಷಕಾಂಶದ ಡಿಫಿಷಿಯನ್ಸಿ ಆಗಿದ್ರೆ, ಮೈಕ್ರೋನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ ಆಗಿದೆ, ಈಗ ಜಿಂಕ್ ಕೊರತೆ ಆದ್ರು, ಕೆಲವು ಸಲ ಪೊಟ್ಯಾಶ್ ಕೊರತೆ ಆದ್ರೂ ಈ ತರ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆದ್ರೆ ಇದು ಪೂರ್ಣ ಎಲೆ ತುದಿ ಈ ಕಡೆಯಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಯಾವಾಗ ಪೋಷಕಾಂಶದ ಕೊರತೆ ಆದ್ರೆ. ಆದ್ರೆ ಇದು ಪಟ್ಟೆಯಾಗಿ ಅಂದ್ರೆ ಸ್ಟ್ರೈಪ್ಸ್ ಅಂತ ಹೇಳ್ತೀವಿ, ಪಟ್ಟೆ ಪಟ್ಟೆ ಆಗಿ ಇದು ಕಾಣಿಸ್ಕೊಳ್ಳುತ್ತೆ ಮೊದಲು. ಸೊ ಇಂತಹ ಲಕ್ಷಣಗಳೇನು ಕಾಣಿಸ್ಕೊಂಡ್ರೆ ರೈತರು ಇದಕ್ಕೂ ಕೂಡ ಸಿಂಪಡಣೆ ಮಾಡಬೇಕಾಗತ್ತೆ. ಯಾವುದು ಉಪಯೋಗಿಸ್ಬೇಕಾಗತ್ತೆ ಸಿಂಪಡಣೆಗೆ ಅಂತಂದ್ರೆ, ಒಂದು ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಬ್ಯಾಕ್ಟೀರಿಯಾ ನಾಶಕ ಅಂತಾನು ಸಿಗ್ತಾ ಇದೆ, ಕೇಸೈಕ್ಲಿನ್ ಅಂತ ಸಿಗ್ತಾ ಇದೆ, ಇದು 1 g 5 ಲೀಟರ್ ನೀರಿಗೆ ಸೇರಿಸಬೇಕಾಗತ್ತೆ. ಇದ್ರ ಜೊತೆಗೆ ಕಾಪರ್ ಫಂಗಿಸೈಡ್ಸ್ ಯಾವ್ದಾದ್ರು, ಅದೇ ಕಾಪರ್ ಹೈಡ್ರಾಕ್ಸೈಡ್ ಅಂತ ಸಿಗುತ್ತೆ, ಕೋಸೈಡ್ ಅಂತ ಸಿಗುತ್ತೆ ಅದು, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಂತ, ಬ್ಲೈಟಾಕ್ಸ್ ಅಂತ ಸಿಗುತ್ತೆ, ಇದು 2 g ಪ್ರತಿ ಲೀಟರ್ ನೀರಿಗೆ. ಅಂದ್ರೆ ತೆಂಡೆ ಹೊಡೆ ಹಂತದಲ್ಲಿ ಅಂದ್ರೆ ಒಡೆ ಕಡಿಯುವ ಹಂತದಲ್ಲಿ ಏನಾದ್ರು ಹೂವಾಡುವ ಹಂತದಲ್ಲಿ ಈ ರೋಗ ಲಕ್ಷಣ ಕಾಣಿಸ್ಕೊಂಡಲ್ಲಿ ಇದರ ಪ್ರಮಾಣ ಕಮ್ಮಿ ಮಾಡ್ಕೋಬೇಕು, ಯಾಕಂದ್ರೆ ಪಾಲಿನೇಷನ್ಗೆ ಎಫೆಕ್ಟ್ ಆಗುತ್ತೆ ಪರಾಗಸ್ಪರ್ಶಕ್ಕೆ. ಅದಕ್ಕೋಸ್ಕರ ನಮಗೆ ತೆಂಡೆ ಹೊಡೆ ಹಂತದಲ್ಲಿ ಏನಾದ್ರು ಕಾಣಿಸ್ಕೊಂಡ್ರೆ 1 g ಸ್ಟ್ರೆಪ್ಟೋಸೈಕ್ಲಿನ್ 5 ಲೀಟರ್ ನೀರಿಗೆ, ಮತ್ತೆ 2 g ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟರ್ ನೀರಿಗೆ, ಅಂದ್ರೆ 10 g ಉಪಯೋಗಿಸ್ಬೇಕಾಗತ್ತೆ 5 ಲೀಟರ್ ನೀರಿಗೆ. ಇದು 2 g, ಅದು 10 g 10 ಲೀಟರ್ ನೀರಿಗೆ. ಅಥವಾ ನಮಗೆ ಹೂವಾಡುವ ಹಂತದಲ್ಲಿ ಏನೋ ಉಪಯೋಗಿಸ್ಬೇಕಾದ್ರೆ 1 g 10 ಲೀಟರ್ ನೀರಿಗೆ ಸ್ಟ್ರೆಪ್ಟೋಸೈಕ್ಲಿನ್, ಮತ್ತೆ 1 g 1 ಲೀಟರ್ ನೀರಿಗೆ ಕಾಪರ್ ಆಕ್ಸಿಕ್ಲೋರೈಡ್, ಅಂದ್ರೆ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ. ಇನ್ನು ನೀವು ತಿಳಿಸಿದ ಇನ್ನಿತರ ರೋಗಗಳು ಆರ್ಥಿಕವಾಗಿ ಹೆಚ್ಚು ನಷ್ಟವನ್ನು ಉಂಟು ಮಾಡಲ್ಲ ಅನ್ನೋ ಒಂದು ಕಾರಣ ಕೊಟ್ಕೊಂಡು ನಾವು ಅದನ್ನ ನಿರ್ಲಕ್ಷ್ಯ ಮಾಡೋಕ್ಕೂ ಆಗಲ್ಲ. ಈಗ ಊದುಬತ್ತಿ ರೋಗದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ಅವುಗಳು ಸಹ ಸ್ವಲ್ಪ ಮಟ್ಟಿಗೆ ನಷ್ಟವನ್ನ ಉಂಟು ಮಾಡುತ್ತೆ. ಅವುಗಳಿಗೂ ಏನಾದರೂ ಈ ರೀತಿ ಸಂಯುಕ್ತ ರಾಸಾಯನಿಕಗಳು ಇವೆಯಾ ಹೇಗೆ? ಹೌದು ಸರ್, ಈಗ ಊದುಬತ್ತಿ ರೋಗ ಮತ್ತೆ ಕಂದು ಚುಕ್ಕೆ ರೋಗ ಅಂತಾನು ಹೇಳಿದೆ. ಈಗ ನೆಕ್ಸ್ಟ್ ಈಗ 30-45 ದಿನಕ್ಕೆ ಎಲೆ ಕವಚ ಕೊಳೆ ರೋಗನು ಸ್ಟಾರ್ಟ್ ಆಗುತ್ತೆ, ನಂತರ ಇದೇ ಹಂತದಲ್ಲಿ ನಮಗೆ ಕಂದು ಚುಕ್ಕೆ ರೋಗನು ಕಾಣಿಸ್ಕೊಳ್ಳುತ್ತೆ. ಈ ಕಂದು ಚುಕ್ಕೆ ರೋಗ ಬರಲು ಮುಖ್ಯ ಕಾರಣ ಅಂದ್ರೆ ವೀಕ್ ಪ್ಯಾಥೋಜನ್, ಇದು ಒಂದು ಶಿಲೀಂಧ್ರದಿಂದ ಬರುವಂತದ್ದು. ಯಾವಾಗ ಪೋಷಕಾಂಶ ಕೊರತೆ ಇರುತ್ತೋ, ನೀರಿನ ಅಭಾವ ಇರುತ್ತೋ, ಅಂತ ಪ್ರದೇಶದಲ್ಲಿ ಹೆಚ್ಚಾಗಿ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ನಮಗೆ ಎಲೆ ಮೇಲೆ ಕಂದು ಮಿಶ್ರಿತ ಚುಕ್ಕೆಗಳು ಕಾಣಿಸ್ಕೊಳುತ್ತೆ, ಕಂದು ಚುಕ್ಕೆಗಳು ಕಾಣಿಸ್ಕೊಳುತ್ತೆ. ಆದ್ರೆ ಈ ಬೆಂಕಿ ರೋಗಕ್ಕೂ ಕಂದು ಚುಕ್ಕೆ ರೋಗಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಅಲ್ಲಿ ವಜ್ರಾಕಾರವಾಗಿ ಚುಕ್ಕೆಗಳು ಮಾರ್ಪಾಡುತ್ತೆ, ಇಲ್ಲಿ ಮೊಟ್ಟೆ ಆಕಾರದಲ್ಲಿ ಚುಕ್ಕೆಗಳು ಮಾರ್ಪಾಟಾಗುತ್ತೆ. ಇಂತಹ ಮೊಟ್ಟೆ ಆಕಾರದ ಚುಕ್ಕೆಗಳು ಮಧ್ಯ ನಮಗೆ ಬಾದಾಮಿ ಕಲರ್ ಅಂದ್ರೆ ಕಟ್ಟಿಗೆಯ ಬಣ್ಣಕ್ಕೆ ತಿರುಗುತ್ತೆ, ಅಲ್ಲಿ ಬೂದು ಬಣ್ಣಕ್ಕೂ ತಿರುಗುತ್ತೆ, ಕಟ್ಟಿಗೆ ಬಣ್ಣಕ್ಕೂ ತಿರುಗುತ್ತೆ, ಮತ್ತೆ ಅಂಚು ತಿಳಿ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಇಲ್ಲಿ ಅಲ್ಲಿ ನಿಮಗೆ ಅಂಚು ಬಹಳ ಕಂದು ಬಣ್ಣ ಇರಲ್ಲ, ಇಲ್ಲಿ ಬೆಂಕಿ ರೋಗದಲ್ಲಿ ಇಲ್ಲಿ, ಯಾಕಂದ್ರೆ ಒಂದೇ ಹಂತದಲ್ಲಿ ಬರೋದ್ರಿಂದ ನಮಗೆ ಡಿಫ್ರೆನ್ಸ್ ಮಾಡೋದು ಅಂದ್ರೆ ಹೇಗೆ ಅದು ನೋಡ್ಬೇಕಾ, ಗಮನಿಸಬೇಕಾಗತ್ತೆ. ಸೊ ಈ ಚುಕ್ಕೆಗಳಲ್ಲಿ ನಿಮಗೆ ಅಂಚಿನಲ್ಲಿ ಕಂದು ಬಣ್ಣ ಇರುತ್ತೆ, ಮತ್ತೆ ಮಧ್ಯದಲ್ಲಿ ನಿಮಗೆ ಹುಲ್ಲಿನ ಬಣ್ಣ ಇರುತ್ತೆ. ಇಂತಹ ಚುಕ್ಕೆಗಳನ್ನು ಕಾಣಿಸ್ಕೊಂಡಲ್ಲಿ ಇದು ಕಂದು ಚುಕ್ಕೆ ಅಂತ ನೀವು ಅದನ್ನ ಡಯಾಗ್ನೋಸ್ ಮಾಡಬೇಕಾಗತ್ತೆ. ನಂತರ ಇದಕ್ಕೆ ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಗೊಬ್ಬರ ಏನಾದ್ರು ಕಮ್ಮಿ ಆಗಿದ್ರೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಲ್ಲಿ ನಿಮಗೆ ಸ್ವಲ್ಪ ಸಾರಜನಕ ಕೇಳ್ತಾ ಇದೆ ಅಂತ ಅರ್ಥ. ಮತ್ತೆ ಸಾರಜನಕ ಮತ್ತೆ ಪೊಟ್ಯಾಶ್ ಹಾಕಬೇಕಾಗತ್ತೆ. ನಂತರ ರಾಸಾಯನಿಕ ಅಂದ್ರೆ ಶಿಲೀನಾಶಕಗಳಾದ ಹೆಕ್ಸಾಕೋನಸೋಲ್ ಅಂತ, ನಾನು ಏನು ಎಲೆ ಕವಚ ಕೊಳೆ ರೋಗ ಕೇಳಿದೆ ಅದೇ ಹಂತದಲ್ಲಿ ಬರುತ್ತೆ ಇದನ್ನು. ಸೊ ಎಲೆ ಕವಚ ಕೊಳೆ ರೋಗಕ್ಕೆ ಏನು ಹೆಕ್ಸಾಕೋನಸೋಲ್, ಅದೇ ಶಿಲೀನಾಶಕ ಇದಕ್ಕೂ ಆಗುತ್ತೆ. ಎರಡು ರೋಗ ಇದ್ರೆ ಇದನ್ನು ನಾವು ಸಿಂಪಡಣೆ ಮಾಡಬಹುದು. ಎಕ್ಸಾಕೋನಸೋಲ್ ಕೌಂಟ್ ಆಫ್ ಪ್ಲಸ್ ಅಂತ, ಅದು ಕೂಡ 2 ml ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬಹುದು. ಅಥವಾ ಸಾಫ್ ಅಂತ, ಇದು ಒಂದು ಸಂಯುಕ್ತ ಶಿಲೀನಾಶಕ. ಇದು ಕಾರ್ಬಂಡೈಸಮ್ ಮತ್ತೆ ಮೈಕೋಸೋಬ್ ಎರಡು ಸೇರಿಸ್ಬಿಟ್ಟು ಮಾಡಿರುವಂತದ್ದು. ಇದು 2 g ಪ್ರತಿ ಲೀಟರ್ ನೀರಿಗೆ ಸೇರಿಸ್ಬಿಟ್ಟು ಸಿಂಪಡಣೆ ಮಾಡಬಹುದು. ಇನ್ನು ಕೆಲವು ಬಾರಿ ಈ 30-45 ದಿನದಲ್ಲಿ ಸರ್ ಹಲವಾರು ಕೀಟಗಳು ಸಹ ಬಾಧಿಸುತ್ತೆ. ನಿಮಗೆ ಈ ಎಲೆ ಸುತ್ತೋ ಕೀಟ ಆಗಲಿ ಅಥವಾ ಕೊಳವೆ ಹುಳ ಆಗಲಿ, ಇಂಥ ರೋಗಗಳು ನಮಗೆ ಈ 30-45 ದಿನದಲ್ಲೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಆವಾಗ ನಮಗೆ ರೈತರು ಕೇಳ್ತಾರೆ, ಶಿಲೀನಾಶಕನು ಹೇಳಿ ಕೀಟನಾಶಕನು ಎರಡು ಸೇರಿಸಿ ನಾವು ಹೊಡಿತೀವಿ ಅಂತ ನಮಗೆ ಕೆಲವರು ರೈತರು ಕೇಳ್ತಾರೆ. ಹೌದು, ಅಂತಹ ಟೈಮಲ್ಲೂ ಕೂಡ ನಮಗೆ ಇದೆ ಈ ಕಾಂಟ್ ಆಫ್ ಪ್ಲಸ್ ಏನಾರ ಹೇಳಿದ್ದೀನಿ, ಅದು ಕೂಡ ನಮಗೆ ಎಲ್ಲ ಈಗ ಕ್ಲೋರೋಪೈರಿಫಾಸ್ ನಾವೇನು ಹೇಳ್ತೀವಿ ಅದಕ್ಕೆ ಹಾಕ್ಬೋದು, ಮತ್ತೆ ಕಿನೋಲ್ಫಾಸ್ ಇವೆರಡನ್ನು ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡೋ ಸಾಧ್ಯತೆ ಹೊಂದಾಣಿಕೆ ಇದೆ. ಅದನ್ನ ತಿಳಿಸೋಕೆ ನಾನು ಇದನ್ನು ಒತ್ಕೊಟ್ಟೆ. ಸೊ ಕೀಟನಾಶಕ ಮತ್ತೆ ಶಿಲೀನಾಶಕ ಎಕ್ಸಾಕೋನೋಸೋಲ್ ಕೌಂಟ್ ಆಫ್ ಪ್ಲಸ್ ಏನ್ ಹೇಳಿದೆ ಅದ್ರ ಜೊತೆ ಸಿಂಪಡಣೆ ಮಾಡಬಹುದು. ಇನ್ನು ಊದ್ಬತ್ತಿ ರೋಗ ಬಗ್ಗೆ ಕೇಳಿದ್ರಿ, ಇದು ಕೂಡ ಮೈನರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ತಳಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ. ಈ ಜ್ಯೋತಿ ಕೆಂಪು ಅಕ್ಕಿ ತಳಿ ಏನು ನಮ್ಮ ಈ ಮೈಸೂರು ಭಾಗದಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಾಗಿ ಮೈಸೂರು ಜ್ಯೋತಿ ಬೆಳೀತಾ ಇದ್ದಾರೆ, ಅಂತಹ ತಳಿಲಿ ನಮಗೆ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಸೊ ಊದ್ಬತ್ತಿ ರೋಗ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಏನು ಅಂತಂದ್ರೆ, ಏನೇ ತೆನೆ ಊದ್ಬತ್ತಿ ಆಕಾರದಲ್ಲಿ ಇರುತ್ತೆ ಅಥವಾ ತಂತು ಮತ ಕಡ್ಡಿ ಆಕಾರಕ್ಕೆ ತಿರುಗಿರುತ್ತೆ ಅಂತ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ನಿಮಗೆ ಬೀಜದಿಂದ ಪ್ರಸಾರ ಆಗುವಂತ ರೋಗ ಇದು. ಆದ್ರಿಂದ ನಿಮಗೆ ಬೀಜೋಪಚಾರ ಮಾಡೋದ್ರಿಂದ ಒಂದೇ ಒಂದು ಉಪಾಯ ಈ ರೋಗನ ಹತೋಟಿ ಮಾಡ್ಕೊಳಕ್ಕೆ. ಇದಕ್ಕೆ ನಾನು ಕೊನೆ ನಿಮಗೆ ಹೇಳ್ತೀನಿ ಯಾವ್ದಾವ್ದು ಬೀಜೋಪಚಾರ ಮಾಡ್ಬೇಕಾಗತ್ತೆ, ಒಂದೇ ಸಲ ಹೇಳಿದ್ರೆ ಇದಾಗುತ್ತೆ. ಸಮಗ್ರ ನಿರ್ವಹಣಾ ಕ್ರಮದಲ್ಲಿ ಹೇಳ್ತೀನಿ ನಿಮಗೆ. ಈಗ ನಾವು ನೇರವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳಿಗೆ ಹೋಗೋಣ. ಯಾವುದೇ ಒಂದು ಆರ್ಥಿಕ ಹಾನಿಯನ್ನ ಕಡಿಮೆ ಮಾಡಬೇಕಾದ್ರೆ ನಾವು ಕೃಷಿ ಖರ್ಚನ್ನು ಸಹ ಕಡಿಮೆ ಮಾಡಬೇಕು. ಆ ಖರ್ಚನ್ನ ಕಡಿಮೆ ಮಾಡೋ ಅಂತದ್ರಲ್ಲಿ ಒಂದು ಒಳ್ಳೆಯ ಉಪಾಯ ಅಂದ್ರೆ ಸಮಗ್ರ ನಿರ್ವಹಣಾ ವಿಧಾನಗಳು, ಸಮಗ್ರ ಕೀಟ ನಿರ್ವಹಣೆ, ಸಮಗ್ರ ರೋಗ ನಿರ್ವಹಣೆ, ಅಥವಾ ಎರಡೂ ಸಹ ಒಂದೇ ಬಾರಿಗೆ ಆಗದಾದ್ರೆ ಅದಿನ್ನೂ ಒಳ್ಳೆಯದೇ ಹೇಳಿ. ಸಮಗ್ರ ನಿರ್ವಹಣಾ ಕ್ರಮಗಳಲ್ಲಿ ಬಿತ್ತನೆ ಬೀಜದ ಆಯ್ಕೆಯಿಂದ ಹಿಡಿದು ಮಣ್ಣನ್ನ ಹದಗೊಳಿಸೋದ್ರಿಂದ ಹಿಡಿದು ಕೊನೆ ಕಟಾವಿನ ನಂತರದಲ್ಲೂ ಅನುಸರಿಸಬೇಕಾದಂತಹ ಕ್ರಮಗಳು, ಆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈಗ ಸಮಗ್ರ ರೋಗ ನಿರ್ವಹಣೆ ಅಂದ್ರೆ ಈಗ ನಾವು ಬೇಸಾಯ ಪದ್ಧತಿನೂ ಇದರಲ್ಲಿ ಅಳವಡಿಸ್ತೀವಿ, ನಂತರ ಜೈವಿಕ ಹತೋಟಿ ಕ್ರಮಗಳು ಮತ್ತೆ ರಾಸಾಯನಿಕ ಹತೋಟಿಗಳು, ಇದಿಷ್ಟು ಮೂರು ನಾವು ಸಮಗ್ರವಾಗಿ ಉಪಯೋಗಿಸಿ ಇದು ನಿರ್ವಹಣೆ ಮಾಡುವಂಥದ್ದು. ಇದು ಪರಿಸರ ಸ್ನೇಹಿ, ಮತ್ತೆ ಇಲ್ಲಿ ನಾವು ಕೀಟನಾಶಕಗಳ ಬಳಕೆ ಬಹಳ ಕಡಿಮೆ ಮಾಡಬಹುದು. ಮತ್ತೆ ಈಗ ನಮ್ಮ ಭತ್ತದಲ್ಲಿ ಏನು ರೆಸಿಡ್ಯೂ ಈಗ ಕೀಟನಾಶಕಗಳ ಅವಶೇಷಗಳು ಏನಿರುತ್ತೋ ಅದನ್ನು ಕೂಡ ನಾವು ಈ ನಿರ್ವಹಣಾ ಕ್ರಮಗಳನ್ನ ಅಳವಡಿಸಿಬಿಟ್ಟು ಕಡಿತಗೊಳಿಸಬಹುದು. ಈ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಮೊದಲಿನಿಂದ ನಾವು ಹೇಳ್ಬೇಕಾದ್ರೆ ಈಗ ಮಾಗಿ ಉಳ್ಮೆ ಮಾಡಬೇಕು ಅಂತ ಹೇಳ್ತೀವಿ, ಆವಾಗ ರೋಗ ಕಾರಕಗಳೆಲ್ಲ ಬಿಸಿಲಿಗೆ ಸಾಯಂಥದ್ದು. ಮತ್ತು ಬದುಗಳನ್ನ ಸ್ವಚ್ಛಪಡಿಸ್ಕೋಬೇಕು, ಯಾಕಂದ್ರೆ ಈ ಹುಲ್ಲಿನ ಜಾತಿಗೆ ಬರುವಂತ ರೋಗಾಣುಗಳು ಮತ್ತೆ ಈ ಭತ್ತ ಎರಡು ಒಂದೇ ಜಾತಿ, ಹುಲ್ಲು ಜಾತಿ ಮತ್ತೆ ಭತ್ತ ಒಂದೇ ಜಾತಿ ಇದ್ರಿಂದ ರೋಗಾಣುಗಳು ಒಂದೇ ಆದ್ರಿಂದ ಸೊ ಅಲ್ಲಿ ರೋಗಾಣುಗಳು ವಾಸಿಸ್ತವೆ, ನಂತರ ನಮ್ಮ ಬೆಳೆಗೆ ಬಾಧಿಸ್ತವೆ. ಆದ್ರಿಂದ ಹುಲ್ಲು ಬದುಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ನಂತರ ಬೆಳೆ ಪರಿವರ್ತನೆ, ಕೆಲವು ರೋಗಾಣುಗಳು ಏನಾಗುತ್ತೆ ಮಣ್ಣಿನಲ್ಲಿ ವಾಸವಾಗುತ್ತೆ, ಎಲೆ ಕವಚ ಕೊಳೆ ರೋಗ ಅಂತ ಏನು ಹೇಳಿದೆ ಅದು ಮಣ್ಣಿನಲ್ಲಿ ವಾಸವಾಗುತ್ತೆ. ಮತ್ತೆ ಬಹಳ ಒಂದು ವರ್ಷ ಎರಡು ವರ್ಷ ಸತತವಾಗಿ ಏನಾದರೂ ನಾವು ಬರ್ತಾ ಇದ್ರೆ ಆ ರೋಗ, ನಾವು ಬೆಳೆ ಪರಿವರ್ತನೆ ಮಾಡಿ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯನೋ ಹಸಿರೆಲ ಗೊಬ್ಬರ ಏನಾದರೂ ಹಾಕ್ಬಿಟ್ಟು ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ನಂತರ ರೈತರು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಬಳಸ್ತಾನೆ ಇಲ್ಲ ಸರ್, ಯಾಕಂದ್ರೆ ಅಭಾವ. ಮತ್ತೆ ಅದ್ರ ಬದಲು ಅಟ್ಲೀಸ್ಟ್ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಅಥವಾ ಈ ಹಸಿರೆಲೆ ಗೊಬ್ಬರ ಡ್ಯಾಂಚ ಅಪ್ಸೆಣಬು ಏನಾದರೂ ಹಾಕ್ಬಿಟ್ಟು ಭೂಮಿಗೆ ಹಾಕೋದ್ರಿಂದ ನಮಗೆ ಮಣ್ಣಿನಲ್ಲಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ. ಮತ್ತೆ ಈ ಪೊಟ್ಯಾಶ್ ಏನು ಕೊರತೆ ಇದೆ ನಮ್ಮ ಮಣ್ಣಿನಲ್ಲಿ ಅದು ಕೂಡ ಹೆಚ್ಚು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ರಿಂದ ಹಸಿರ ಗೊಬ್ಬರನ ಬಳಸಲು ನಾನು ರೈತರಿಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ಸರಿಯಾದ ಸಮಯದಲ್ಲಿ ನಾಟಿ ಮತ್ತು ಬಿತ್ತನೆ. ಈಗ ಮಧ್ಯಮಾವಧಿ ತಳಿ ಇರುತ್ತೆ, ಅಲ್ಪಾವಧಿ ತಳಿ ಇರುತ್ತೆ, ಮತ್ತು ದೀರ್ಘಾವಧಿ ತಳಿ ಇರುತ್ತೆ. ಅಂಥ ತಳಿ ದೀರ್ಘಾವಧಿ ತಳಿನ ನಾವು ಲೇಟಾಗಿ ಏನಾದರೂ ಬಿತ್ತನೆ ಮತ್ತು ನಾಟಿ ಮಾಡಿದ್ದಲ್ಲಿ ನಮಗೆ ಅದು ಚಳಿಗೆ ಸಿಗಾಕೊಳ್ಳುತ್ತೆ, ಆವಾಗ ರೋಗಗಳು ಬಂದೇ ಬರುತ್ತೆ. ಆದ್ದರಿಂದ ಯಾವಾಗ ನಾವು ಸಿಫಲಸ್ ಮಾಡಿರ್ತೀವೋ ತಳಿಗಳ ಬಿತ್ತನೆ ಮತ್ತು ನಾಟಿಗೆ ಆವಾಗ ನಾವು ಮಾಡಬೇಕಾಗತ್ತೆ, ಇಲ್ಲಾಂದರೆ ರೋಗಗಳು ಹೆಚ್ಚಾಗಿ ಬರುವ ಸಾಧ್ಯತೆ ಇರುತ್ತೆ. ತಡವಾಗಿ ಏನಾದರೂ ಬಿತ್ತನೆ ನಾಟಿ ಮಾಡಿದ್ರೆ ಬೆಂಕಿ ರೋಗ ಹೆಚ್ಚಾಗಿ ಬರುತ್ತೆ ಸರ್ ಈ ಭಾಗದಲ್ಲಿ. ಆದರೆ ಸರಿಯಾದ ಸಮಯದಲ್ಲಿ ನಾಟಿ ಮಾಡಬೇಕು. ನಂತರ ಇನ್ನೊಂದು ಪ್ರಮುಖವಾಗಿ ಅಂದರೆ ರಸಗೊಬ್ಬರಗಳ ಪೂರೈಕೆ. ಹೆಚ್ಚಾಗಿ ಸಾರಜನಕ ಹಾಕ್ತಾ ಇದ್ದಾರೆ ರೈತರು. ಈ ಸಾರಜನಕ ಹಾಕಿದಲ್ಲಿ ನಾನು ಮೊದಲೇ ಹೇಳಿದೆ ಬೆಂಕಿ ರೋಗದ ತಿಳಿಸ್ಬೇಕಾದ್ರೆ ಹೆಚ್ಚಾಗಿ ರೋಗ ಬರುತ್ತೆ ಅಂತ. ಸೊ ಎಷ್ಟು ಶಿಫಾರಸು ಮಾಡಿರ್ತಾರೋ ಅಷ್ಟು ಪ್ರಮಾಣದಲ್ಲೇ ಸಾರಜನಕ, ರಂಜಕ, ಪೊಟ್ಯಾಷ್ ಮೂಲ ಗೊಬ್ಬರವಾಗಿ ರಂಜಕ ಅಂದರೆ ಕಾಂಪ್ಲೆಕ್ಸ್ ಏನು ಹೇಳಿ ಹಾಕ್ತಾರೋ ನಾಟಿ ಸಮಯದಲ್ಲೇ ಹಾಕಬೇಕಾಗುತ್ತೆ. ಪೊಟ್ಯಾಷ್ ಮತ್ತು ಫಾಸ್ಫರಸ್ಸು ಮತ್ತು ರಂಜಕ ಮತ್ತು ಸಾರಜನಕನ ನಂತರ ಸಾರಜನಕ ಮೇಲ್ಗೊಬ್ಬರ ಆಗಿ ಹಂತ ಹಂತವಾಗಿ ಕೊಟ್ಟಲ್ಲಿ ನಾವು ಈ ಬೇಸಾಯ ಕ್ರಮಗಳನ್ನ ಸರಿಯಾಗಿ ಅಳವಡಿಸ್ದಂಗಾಗತ್ತೆ. ನಂತರ ಈಗ ಕೆಲವು ರೋಗಗಳಿಗೆ ತಡ್ಕೊಳ್ಳುವಂಥ ತಳಿಗಳಿದ್ದಾವೆ. ಅಂದರೆ ಈ ಬೆಂಕಿ ರೋಗಕ್ಕೆ BR ಬರ್ತಾ ಇದೆ, ಎಲ್ಲಿ ರೋಗ ಸತತವಾಗಿ ಬರ್ತಾ ಇದೆಯೋ, ಈಗ ಕೆ.ಆರ್.ನಗರದಲ್ಲಿ ಹೆಚ್ಚಾಗಿ ಬೆಂಕಿ ರೋಗ ಬರುತ್ತೋ ಅಂತಹ ಭಾಗದಲ್ಲಿ ರೈತರು ಸ್ವಲ್ಪ ಸಹಿಷ್ಣುತೆ ಇರುವಂಥ ತಳಿ BR 2655 ಅಂತಹ ತಳಿಗಳನ್ನ ಉಪಯೋಗಿಸೋದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ರಾಶಿ ಇದೆ ಅಂತ ಅಥವಾ ಈಗ ಎಷ್ಟೊಂದು ಪ್ರೈವೇಟ್ ಕಂಪನಿಯ VNR 2233+ ಅಂತ ಇದೆ ಸರ್ ಹೈಬ್ರಿಡು, ಅದರಲ್ಲೂ ರೋಗ ತಡ್ಕೊಳ್ಳೋಂಥ ಶಕ್ತಿ ಇದೆ ಅಂತ ಅವ್ರು ಹೇಳಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅಂತಹ ಬ್ಲಾಸ್ಟ್ ರೆಸಿಸ್ಟೆಂಟ್ ವೆರೈಟಿ ಯಾವ್ದಾದ್ರು ತಡ್ಕೊಳ್ಳೋ ಅಥವಾ ಬ್ಲಾಸ್ಟ್ ಟಾಲರೆಂಟ್ ವೆರೈಟಿ, ಬ್ಲಾಸ್ಟ್ ಅಂದರೆ ಬೆಂಕಿ ರೋಗ ತಡ್ಕೊಳ್ಳೋ ಶಕ್ತಿ ಇರೋಂಥ ತಳಿ ಅಥವಾ ಹೈಬ್ರಿಡ್ನ ಬಳಸಬೇಕಾಗತ್ತೆ. ಇನ್ನು ಜೈವಿಕ ಹತೋಟಿಗೆ ಬಂದಲ್ಲಿ ಏನಂತಂದರೆ ಈಗ ಎಲೆ ಕವಚಗಳ ರೋಗ, ಇದಕ್ಕೆ ಜೈವಿಕ ಹತೋಟಿ ಮಾಡ್ಬೋದು. ಏನಂತಂದರೆ ಈಗ ಸೋಡೋಮಾಸ್ ಪ್ರೊಸೆಸ್ ಅಂತ ಒಂದು ಜೈವಿಕ ದುಂಡಾಣು ಇದೆ, ಅದನ್ನ ಉಪಯೋಗಿಸ್ಬಿಟ್ಟು ನಾವು ನಾಟಿ ಸಮಯದಲ್ಲಿ ನಾವು ಬೇರುಗಳನ್ನ ಒಂದು 15 ನಿಮಿಷ 10 ml ಪ್ರತಿ ಲೀಟರ್ ನೀರು ಅಥವಾ 10 g ಸೋಡೋಮಾಸ್ ಪ್ರೊಸೆಸ್ ಅಂತ ಏನು ಜೈವಿಕ ದುಂಡಾಣು ಇದೆ ಅದನ್ನ ದ್ರಾವಣದಲ್ಲಿ ನೆನೆಸ್ಬಿಟ್ಟು ನಂತರ ನಾಟಿ ಮಾಡೋದ್ರಿಂದ ನಂತರ ಜೈವಿಕ ಹತೋಟಿ ಕ್ರಮನೇ ಅಂದರೆ ಸಾವಯವ ಪದ್ಧತಿಯಲ್ಲಿ ನಾನು ಭತ್ತ ಬೆಳಿತೀನಿ ಎಂದವರು ಈ ಸೋಡೋಮಾಸ್ ಪ್ರೊಸೆಸ್ನ ಅವರು ರೋಗ ಕಾಣಿಸ್ಕೊಂಡ ನಂತರ ಅವರು ಸಿಂಪಡಣೆ ಮಾಡ್ಬೋದು. 5 g ಅಥವಾ 5 ml ಪ್ರತಿ ಲೀಟರ್ ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡಿ ನಾವು ರೋಗನ ಹತೋಟಿ ಮಾಡ್ಕೋಬಹುದು. ಅದು ಎಲೆ ಕವಚಕೊಳೆ ರೋಗ. ಇನ್ನು ಜೀವಾಮೃತ ಬೀಜಾಮೃತ ಅದೆಲ್ಲ ಉಪಯೋಗಿಸೋದಲ್ಲಿ ಸಾಮಾನ್ಯವಾಗಿ ರೋಗಗಳು ಕಮ್ಮಿನೇ, ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತರು. ಸೊ ಅದನ್ನ ಕೂಡ ಉಪಯೋಗಿಸಿ ನಾವು ರೋಗನ ಹತೋಟಿ ಮಾಡ್ಕೋಬಹುದು. ಪ್ರಮುಖವಾಗಿ ಅದೇ ಖರ್ಚಿನ ದೃಷ್ಟಿಯಲ್ಲಿ ಇಟ್ಕೊಂಡು ಸಹ ನಾವು ನೋಡೋದಾದ್ರೆ ಸಮಗ್ರ ನಿರ್ವಹಣಾ ಕ್ರಮಗಳು ಯಾವತ್ತು ಒಳ್ಳೇದೆ. ಹೌದು ಸರ್. ಮತ್ತೆ ಇನ್ನೊಂದು ಬೀಜೋಪಚಾರದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತಂದ್ರೆ ಪ್ರಮುಖವಾಗಿ ಹಲವಾರು ರೋಗಗಳು ಬೀಜನ ಪ್ರಸಾರ ಆಗುತ್ತೆ. ಒಂದು ಬೆಂಕಿ ರೋಗ ಆಗುತ್ತೆ, ಕಂದು ಚುಕ್ಕಿ ರೋಗ ಆಗುತ್ತೆ, ಊದ್ಬತ್ತಿ ರೋಗ, ಇನ್ನು ಎಲೆ ಕವಚಕೊಳ್ಳೋ ರೋಗ ಕೆಲವು ಸಂದರ್ಭದಲ್ಲಿ, ಮತ್ತೆ ತೆನೆ ಕವಚಕೊಳ್ಳೋ ರೋಗ. ಇದಿಷ್ಟು ಕೂಡ ನಮಗೆ ಬೀಜದಿಂದ ಪ್ರಸಾರ ಆಗುವಂಥ ರೋಗ. ಆದ್ದರಿಂದ ಇದಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಮಗೆ ಬಹಳ ಕಡಿಮೆ ವೆಚ್ಚದಲ್ಲೇ ನೀವು ಬೀಜದಿಂದ ಪ್ರಸಾರ ಆಗುವಂಥ ರೋಗಗಳನ್ನ ಹತೋಟಿ ಮಾಡ್ಕೋಬೋದಾಗುತ್ತೆ. ಸೊ ಆದ್ದರಿಂದ ಈ ನಾನು ಹೇಳ್ತಿರುವ ಶಿಲೀನಾಶಕಗಳನ್ನ ಉಪಯೋಗಿಸ್ಬಿಟ್ಟು ರೈತರು ತಪ್ಪದೇ ಮಾಡಬೇಕಾಗತ್ತೆ. ಒಂದು ಕಾರ್ಬನ್ಡೈಸಿಮ್ 50 W3, ಇದು 4 g ಪ್ರತಿ kg ಬೀಜಕ್ಕೆ. ಇವರು ಹಲವಾರು ವಿಧಾನ ಇದೆ, ನಾನೊಂದು ತಿಳಿಸ್ಕೊಡ್ತೀನಿ ಸರ್. ಅಥವಾ ಸಂಯುಕ್ತ ಶಿಲೀನಾಶಕ ಇದೆ, ಕಾರ್ಬನ್ಡೈಸಿಮ್ ಮತ್ತು ಮ್ಯಾಂಕೋಜಬ್, ಇದು ಎರಡು ಸೇರಿಸ್ಬಿಟ್ಟು ಮಾಡಿರುವಂಥ ಸ್ಪ್ರಿಂಟ್ ಅಂತ ಸಿಗುತ್ತೆ, ಇದು ಕೂಡ 4 g ಪ್ರತಿ kg ಬೀಜಕ್ಕೆ. ಅಥವಾ ಈ ಬೆಂಕಿ ರೋಗ ಬಾಧಿತ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಂಕಿ ರೋಗ ಬರುವಂಥ ಪ್ರದೇಶದಲ್ಲಿ ಟ್ರೈಸೈಕ್ಲೋಸೋಲ್, ಅದನ್ನು ಕೂಡ 3 g ಪ್ರತಿ kg ಬೀಜಕ್ಕೆ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ಇನ್ನು ಈ 3 ಶಿಲೀನಾಶಕಗಳನ್ನ ಉಪಯೋಗಿಸ್ಬಿಟ್ಟು ಶಿಲೀಂಧ್ರ ರೋಗಗಳನ್ನ ಹತೋಟಿ ಮಾಡ್ಕೋಬಹುದು. ಈ ದುಂಡಾಣು ಅಂಗಮಾರಿ ರೋಗ ಅಂತ ನಾನು ಏನು ಹೇಳಿದೆ, 3ನೇ ಪ್ರಮುಖ ರೋಗ, ಇದಕ್ಕೆ ನಾವು ಶಿಲೀನಾಶಕ ಉಪಯೋಗಿಸ್ಬಿಟ್ಟು ಹತೋಟಿ ಮಾಡೋಕ್ಕಾಗಲ್ಲ. ಅಂತಹ ಪ್ರದೇಶದಲ್ಲಿ ಎಲ್ಲಿ ತಲಕಾಡಲ್ಲಿ ಹೆಚ್ಚಾಗಿ ಬರ್ತಾ ಇದೆ ಸರ್, ವರ್ಷ ವರ್ಷ ಬರ್ತಾ ಇದೆ, ಅಂತಹ ಪ್ರದೇಶದಲ್ಲಿ ಬೀಜೋಪಚಾರಕ್ಕೆ ಅವರು ಕೆಸೈಕ್ಲಿನ್ ಅಂತ ಏನು ಸ್ಟ್ರೆಪ್ಟೋಸೈಕ್ಲಿನ್ ಹೇಳಿದೆ ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಅದು 1/2 g ಪ್ರತಿ ಲೀಟರ್ ನೀರಿಗೆ, ಮತ್ತೆ 1 g ಬ್ಲೈಟಾಕ್ಸ್ ಕಾಪರ್ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಸೇರಿಸ್ಬಿಟ್ಟು ಅವರು ಒಂದು ರಾತ್ರಿ ಬಿತ್ತನೆ ಬೀಜನ ನೆನೆಸ್ಬಿಟ್ಟು ನಂತರ ಮೊಳಕೆ ಕಟ್ಟಿ ಅವರು ಬಿತ್ತನೆ ಮಾಡ್ಬೋದು. ಇದು ದುಂಡಾಣು ಅಂಗಮರಿ ರೋಗಕ್ಕೆ ಹತೋಟಿ ಮಾಡುವಂಥದ್ದು. ಇನ್ನು ಬೀಜೋಪಚಾರ ಮಾಡಕ್ಕೆ ನಿಮಗೆ ಒಣ ಬೀಜೋಪಚಾರ ಇದೆ, ನಂತರ ಕೆಸರು ಹೊಟ್ಲು ಮಾಡುವಂತವ್ರು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಮಾಡ್ತಾರೆ, ಮತ್ತೆ ಮೊಳಕೆ ಕಟ್ಟಿದ ನಂತರ ಕೆಲವು ಕುಡಿ ಮೊಳಕೆ ಕಟ್ಟಿದ ನಂತರವೂ ಕೂಡ ಈ ನಾನೇನು ಹೇಳಿದೆ ಅದೇ ಶಿಲೀನಾಶಕ ಉಪಯೋಗಿಸ್ಬಿಟ್ಟು ಬೀಜೋಪಚಾರ ಮಾಡ್ಬೋದು. ಆದರೆ ಕುಡಿ ಮೊಳಕೆ ಕಟ್ಟಿದ ನಂತರ ಅಂತಂದಾಗ ಕುಡಿ ಮೊಳಕೆ ತುಂಬ ಸಣ್ಣದಿರಬೇಕು, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗುತ್ತೆ. ಅಥವಾ ನೆನೆಸ್ಬಿಟ್ಟು ಬೀಜೋಪಚಾರ ಮಾಡಿಬಿಟ್ಟು ಮೊಳಕೆ ಕಟ್ಟಿ ಕೂಡ ಬಿತ್ತನೆ ಮಾಡ್ಬೋದು, ನಾಲ್ಕು ವಿಧದಲ್ಲೂ ಕೂಡ. ಇನ್ನು ಕೆಲವು ರೈತರು ಇನ್ನೂ ಈಸಿ ಬೇಕು ಅಂತಾರೆ, ಅಂಥವ್ರು ದ್ರಾವಣ ಮಾಡಿ ನಾನೇನು ಹೇಳಿದೆ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅದೇ ಶಿಲೀನಾಶಕಗಳನ್ನ 25 ಲೀಟರ್ ನೀರಿಗೆ ನೀವು ದ್ರಾವಣ ಮಾಡಿಕೊಂಡು ಅದರಲ್ಲಿ 25 ಕೆಜಿ ಬೀಜನ ಹಾಕ್ಬಿಟ್ಟು ಒಂದು ರಾತ್ರಿ ನೆನೆಸ್ಬಿಟ್ಟು ಬಿತ್ತನೆ ಕೂಡ ಮಾಡ್ಬೋದು. ಒಣ ಬೀಜೋಪಚಾರ ಮಾಡ್ಬೋದು ಅಥವಾ ಈಗ ನೀವು ತಿಳಿಸಿದ ಹಾಗೆ ನೆನೆಸಿ ಸಹ ಮಾಡ್ಬೋದು. ಒಟ್ಟಿನಲ್ಲಿ ಈ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬರಬಹುದಾದಂತಹ ರೋಗಗಳನ್ನ ನಾವು ಪ್ರಾರಂಭದ ಹಂತದಲ್ಲೇ ನಿಯಂತ್ರಣ ಮಾಡಬಹುದು. ಯಾಕೆಂದ್ರೆ ಉದ್ಬತ್ತಿ ರೋಗಕ್ಕೆ ಪ್ರಮುಖವಾಗಿ ಸರ್ ಯಾವುದೇ ಹತೋಟಿ ಕ್ರಮ ಇಲ್ಲ, ಉದ್ಬತ್ತಿ ರೋಗಕ್ಕೆ ಅದಕ್ಕೆ ಬೀಜೋಪಚಾರನೇ ಒಂದು ಉತ್ತಮವಾದ ಒಂದು ಮಾರ್ಗ ನಿರ್ಮಾಣ ಕ್ರಮ. ಆದ್ದರಿಂದ ಜ್ಯೋತಿ ಬೆಳೆಯುವಂತರ ಕಡ್ಡಾಯವಾಗಿ ಅವರು ಬೀಜೋಪಚಾರ ಮಾಡಲೇಬೇಕಂತ ನನ್ನ ಅನಿಸಿಕೆ. ಡಾಕ್ಟರ್ ಬಿ ಎಸ್ ಚೇತನ್ ಅವರೇ, ನಿಮ್ಮ ಒಂದು ಸೇವಾ ವ್ಯಾಪ್ತಿಯಲ್ಲಿ ನೀವು ಸಾಕಷ್ಟು ಕ್ಷೇತ್ರಗಳಿಗೂ ಹೋಗ್ತಾ ಇರ್ತೀರಿ, ಅಲ್ಲಿ ಏನಾದ್ರು ತೊಂದರೆಗಳು ಈ ರೀತಿಯ ಒಂದು ರೋಗ ಲಕ್ಷಣಗಳು ಕಂಡುಬಂದಾಗ ನೀವು ಹೋಗಿ ನೋಡಿರ್ತೀರಿ, ಹೇಳಿ ಎಲ್ಲಿ ಜಾಸ್ತಿ ತಪ್ಪಾಗ್ತಾ ಇದೆ ಅಂತ ನಿಮ್ಮ ಅನುಭವಕ್ಕೆ ಬಂದಿದೆ? ಸರ್ ಇನ್ನೊಂದು ನಾನು ಆವಾಗಲೇ ಹೇಳಲಿಲ್ಲ, ಉಸಿಕಾಡಿಗೆ ರೋಗ ಅಂತ ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ಅಲ್ಲಿ ನಾನು ಅಲ್ಲಲ್ಲಿ ಗಮನಿಸಿದ್ದೀನಿ, ತಳಿಲಿ ಹೈಬ್ರಿಡ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕಾಳಿನ ಬದಲು ಹಸಿರು ಮತ್ತೆ ಕಪ್ಪು ಬಣ್ಣದ ಪುಡಿಗಳ ಉಂಡೆಯಾಗಿ ಮಾರ್ಪಾಟಾಗಿರುತ್ತೆ ಕಾಳಿನ ಬದಲು. ಸೊ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊತಾ ಇದೆ. ಇದಕ್ಕೂ ಕೂಡ ನಾನು ನೇಟಿವ್ ಅಂತ ಏನು ಶಿಲೀನಾಶಕ ಹೇಳಿದೆ ಅದು ಒಡೆ ಕಡಿಯುವ ಸಂದರ್ಭದಲ್ಲಿ ಅದನ್ನು ಸಿಂಪಡಣೆ ಮಾಡಿದ್ರಲ್ಲಿ ನೀವು ಈ ರೋಗನೂ ಕೂಡ ಹತೋಟಿ ಮಾಡ್ಕೋಬಹುದು. ಮತ್ತು ಹಲವಾರು ರೋಗಗಳನ್ನು ಕೂಡ ಈ ನೇಟಿವ್ ಅಂತ ಏನು ಹೇಳಿದೆ ಬಣ್ಣ ಬದಲಾಯಿಸೋ ರೋಗ ಅಂತಿದೆ, ಅದು ಕಡಿಮೆ ಪ್ರಮಾಣದಲ್ಲಿದೆ. ಆದರೆ ಈ ಸಿಂಪಡಣೆ ಮಾಡೋದ್ರಿಂದ ಈ ಸಂಯುಕ್ತ ಶಿಲೀನಾಶಕ ಸಿಂಪಡಣೆ ಮಾಡೋದ್ರಿಂದ ಈ ಸಣ್ಣ ಆ ರೋಗಗಳನ್ನ ಕೂಡ ಹತೋಟಿ ಮಾಡ್ಕೋಬಹುದು. ಇನ್ನು ನೀವು ಕೇಳಿದ್ರಿ ಯಾವ ಹಂತದಲ್ಲಿ ರೈತರು ಸ್ವಲ್ಪ ಮಟ್ಟಿಗೆ ಯಾಮಾರ್ತಾ ಇದ್ದಾರೆ ಈ ರೋಗ ಹೆಚ್ಚು ಕಾಣಿಸ್ಕೊಳ್ಳೋಕೆ ಅಂತ. ಒಂದು ರೈತರು ಈ ಬೀಜೋಪಚಾರ ಮಾಡ್ತಾ ಇಲ್ಲ ಸರ್, ನನ್ನ ಪ್ರಕಾರ ನನ್ನ ಸರ್ವೆ ಪ್ರಕಾರ 10%ರಷ್ಟು ಬೀಜೋಪಚಾರ ಮಾಡ್ತಾ ಇಲ್ಲ. ಈಗ ಎಲ್ಲ ಹತ್ರನು ಬೀಜ ಕೊಡ್ಬೇಕಾದ್ರೆ ಅದರಲ್ಲಿ ಒಂದು ಪುಡಿ ಇಟ್ಕೊಡ್ತಾರೆ, ಆದರೆ ರೈತರು ಏನು ಮಾಡ್ತಾರೆ ಅದು ಬೀಜೋಪಚಾರ ಮಾಡಲ್ಲ, ಸಸಿ ಮಡಿ ಮೇಲೆ ಉದುರಿಸ್ಬಿಡ್ತಾರೆ. ಕೆಲವು ರೈತರು ಹೇಳಿರೋದು ನಾವು ಹಿಂಗೆ ಮಾಡಬಂದ್ವಿ ಅಂತ. ಆದ್ರಿಂದ ರೈತರು ಬೀಜೋಪಚಾರ ಮಾಡಿ ಅದು ಬಹಳ ಕಮ್ಮಿ ಅಂದರೆ ನಿಮಗೇನು ಅದು ಬಹಳ ಕಷ್ಟ ಏನಿಲ್ಲ, ಬಹಳ ಈಸಿನೇ ಅದು. ಆದ್ರಿಂದ ಬೀಜೋಪಚಾರ ಮಾಡಬೇಕಾಗತ್ತೆ, ಅಲ್ಲಿ ರೈತರು ಯಾಮಾರ್ತಾ ಇದ್ದಾರೆ. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಇರುವಂತ ರಸಗೊಬ್ಬರ ಯೂರಿಯಾನ ಕಮ್ಮಿ ರೇಟು ಅಂತೇಳಿ ಹೆಚ್ಚಾಗಿ ಆಗ್ತಾ ಇದ್ದಾರೆ. ಹಸಿರಾಗಿ ಕಾಣ್ತಾ ಇರ್ಬೇಕು. ಹೌದು ಸರ್, ಮತ್ತೆ ಹೆಚ್ಚಾಗಿ ಹಸಿರು ಕಾಣುತ್ತೆ, ಅದೇ ರೀತಿಯಾಗಿ ರೋಗನೂ ಕೂಡ ನಿಮಗೆ ಆ ಬೆಳೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಇವೆರಡನ್ನು ನೀವು ಸಾರಜನಕನ ಕಮ್ಮಿ ಮಾಡಿ ಅಂದ್ರೆ ಕಮ್ಮಿ ಅಂದ್ರೆ ಎಷ್ಟು ಫಲಸ್ ಮಾಡಿದ್ರು ಅಷ್ಟು ಹಾಕ್ಬೇಕು, ಪೊಟ್ಯಾಶ್ ತಪ್ಪದೆ ಹಾಕಿ ಮತ್ತೆ ಬೀಜೋಪಚಾರ ಮಾಡಬೇಕು. ಮತ್ತೆ ರೋಗ ಲಕ್ಷಣಗಳು ಕಾಣಿಸ್ಕೊಂಡ ನಂತರನೇ ಅಂದ್ರೆ ಕಾಣಿಸ್ಕೊಂಡ ಕೂಡಲೇ ಸಿಂಪಡಣೆ ಮಾಡಿದಲ್ಲಿ ಬಹಳ ಬೇಗ ನೀವು ನಿರ್ವಹಣೆ ಮಾಡ್ಕೋಬಹುದು. ಬಹಳ ಸಂತೋಷ ಡಾಕ್ಟರ್ ಬಿ ಎಸ್ ಚೇತನ್ ಅವರೇ, ಇಷ್ಟೊತ್ತು ಭತ್ತದ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳು, ರೋಗ ಲಕ್ಷಣಗಳು, ಅವುಗಳಿಗೆ ಸಮಗ್ರ ನಿರ್ವಹಣೆ ಯಾವ ರೀತಿ ಆಗಬೇಕು, ಬೀಜೋಪಚಾರದ ಹಂತದಲ್ಲೇ ಸಾಕಷ್ಟು ನಾವು ರೋಗ ನಿಯಂತ್ರಣ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅದನ್ನ ಎಲ್ಲ ಬೆಳೆಗಾರರು ಬಳಸ್ಕೊಳ್ಬೇಕು, ಮತ್ತು ನಿರಂತರವಾಗಿ ಒಂದು ಕ್ಷೇತ್ರದಲ್ಲಿ ಒಂದೇ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ರೋಗಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇರೋದ್ರಿಂದ ಕಟಾವಿನ ನಂತರದಲ್ಲೂ ಸಹ ಮಾಗಿ ಉಳುಮೆ ಮಾಡೋದಾಗಲಿ ಅಥವಾ ಸುತ್ತಲಿನ ಕಳೆ ಸಸ್ಯಗಳನ್ನು ಗಮನಿಸಿ ಅವುಗಳ ನಿರ್ವಹಣೆ ಮಾಡೋದಾಗಲಿ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯಕರವಾದ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಇಷ್ಟೆಲ್ಲ ನಿಮ್ಮ ಮಾತನ್ನು ಕೇಳಿದ ಮೇಲೂ ನಿಮ್ಮ ಜೊತೆ ಒಂದಿಷ್ಟು ದೂರವಾಣಿ ಮೂಲಕ ಮಾತಾಡಿ ಅವರ ಸಮಸ್ಯೆ ಪರಿಹಾರಗಳನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನಮ್ಮ ರೈತರು ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. ನನ್ನ ದೂರವಾಣಿ ಸಂಖ್ಯೆ 9448307646. ಇನ್ನೊಮ್ಮೆ ಬರ್ಕೊಳ್ಳಿ, 9448307646. ಇನ್ನೊಮ್ಮೆ 9448307646. ಬಹಳ ಸಂತೋಷ, ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮ ಕೇಳಿದ ಮೇಲೆ ನಮ್ಮ ರೈತ ಬಾಂಧವರು ಅವರೇನಾದರೂ ಈ ವಿಷಯದಲ್ಲಿ ನೀವು ತಿಳಿಸಿದ ಹಾಗೆ ಯಾಮಾರ್ತಾ ಇದ್ರೆ ಅದು ಕಡಿಮೆ ಆಗಿ ಒಂದು ಒಳ್ಳೆಯ ಬೆಳೆಯನ್ನ ಬೆಳೆಯುವಂತಾಗ್ಲಿ, ಇದು ಸಹಕಾರಿ ಮನೋಭಾವದಲ್ಲಿ ಆಗ್ಬೇಕಾಗತ್ತೆ. ಯಾಕಂದ್ರೆ ರೋಗದ

ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ ಇದುವರೆಗೆ ಪ್ರಸಾರವಾಯಿತು.